ನಮ್ಮ ದಾಸರು ಪುರಂದರದಾಸರು ಅದನ್ನ ಸ್ಯಾಂಕ್ಷನ್ ಕೂಡ ಮಾಡಿಬಿಟ್ಟಾರೆ. ಅಡಿಗೆ ಮಾಡೋರಿಂದ ಹಿಡ್ಕೊಂಡು ಕಸ ಗುಡಿಸೋರನ್ನು ಹಿಡ್ಕೊಂಡು ಸಮಿತ್ ಕಟ್ ಮಾಡೋರ ತನಕ ಯು ಕೆ ಜಿ ಕ್ಲಾಸ್ನಿಂದ ಹಿಡ್ಕೊಂಡು ಯೂನಿವರ್ಸಿಟಿ PhD ತಗೊಳ್ಬೇಕು ಅಲ್ಲೂ ಗೈಡ್ ಅಂತವ್ರು ಇರ್ತಾರೆ, ಅವ್ರು ಗೈಡ್ ಮಾಡ್ತಾರೆ, ಅದಕ್ಕೆ ಅವ್ರು ಗೈಡ್ ಅಂತ ಹೇಳ್ತಾರೆ. ಆದರೆ ಆಧ್ಯಾತ್ಮ ಕ್ಷೇತ್ರವನ್ನು ಬಂದ ತಕ್ಷಣನೇ ಅದನ್ನು ಪೂರ ಡೈಲ್ಯೂಟ್ ಮಾಡ್ಬಿಡ್ತದೆ. ಪರವಾಗಿಲ್ಲ ಪುಕ್ಕದಲ್ಲ ಸಾಕ್ಬಿಡು, ಪರವಾಗಿಲ್ಲ ಬಿಡು, ವರ್ಷಕ್ಕೊಂದ್ಸಲ ಬಂದು ಹೋಗ್ತಾರಲ್ಲೋ ಗೀತಾ ಜ್ಞಾನ ಯಜ್ಞ ಸಾಕ್ಬಿಡು, ಅಷ್ಟರ ಮೇಲೆ ನಾವು ಎಷ್ಟಾದರೂ ಮಾಡ್ಕೋಬಹುದು. ಅದು ಎಂಥದೊಂದು ಮಿಲ್ಕ್ ಸಿಗ್ತದೆ, ಅದು 1 ಲೀಟ್ರದ್ 500 ml ಪ್ಯಾಕೆಟ್ ಇತ್ತಂತಂದ್ರೆ 5 ಲೀಟ್ರ್ ಹಾಲು ಮಾಡ್ಬೋದು. ಗುಡ್ ಲೈಫ್ ಅಂತೇಳಿ. ಹಂಗೆ ಒಂದು ಶ್ಲೋಕ ಉಪನ್ಯಾಸ ಮಾಡೋ ಟಿ ವಿ ಒಳಗೆ ಸಾಕ್ಬಿಡ, 1 ವರ್ಷ ಮಾಡ್ತೀವಿ ನಾವು ಇದ್ರ ಮೇಲೆ. ಈ ದಿಢೀರಂತ ಈ ಶಾರ್ಟ್ಕಟ್ನೊಳಗೆ ಗುರುವಿನ ಮಹತ್ವವನ್ನು ನಾವು ಗಣನೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಕ್ಷೇತ್ರದಲ್ಲಿ ಉಳಿದ ಕ್ಷೇತ್ರಗಳಲ್ಲಿ ಗುರುವಿನ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಎಷ್ಟು ಸ್ಪಷ್ಟೀಕರಿಸ್ತಾ ಹೋಗ್ತೀವಿ, ಅದಕ್ಕೂ ಹೆಚ್ಚಿನ ಮಹತ್ವ ಗುರುವಿಗೆ ಈ ಒಂದು ವೇದಾಂತ ಶಾಸ್ತ್ರದಲ್ಲಿ ಇದೆ. ಹೀಗಾಗಿ ಯಾವನು ಅಧಿಕಾರಿ ಅಂತ ಇದ್ದಾನೆ ಈ ಜ್ಞಾನೋಪದೇಶವನ್ನು ಪಡೆಯಬೇಕು, ಮುಕ್ತಿಯನ್ನು ಹೊಂದಬೇಕು, ಮೋಕ್ಷವನ್ನು ಹೊಂದಬೇಕು, ಎಲ್ಲ ಪರ್ಯಾಯ ಶಬ್ದಗಳಿವು. ನೀವೇನು ಬೇರೆ ಬೇರೆ ಶಬ್ದ ಅಂತ ತಿಳ್ಕೊಬೇಡ್ರಿ. ಮುಕ್ತಿ ಅಂದ್ರೆ ಒಂದ, ಇದ ಮೋಕ್ಷ ಅಂದ್ರೆ ಒಂದ, ಆತ್ಮಜ್ಞಾನ ಅಂದ್ರೆ ಒಂದ, ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಒಂದೇ, ಇವೆಲ್ಲ ಪರ್ಯಾಯ ಶಬ್ದಗಳು. ಇವೆಲ್ಲ ಬೇರೆ ಬೇರೆ ಬೇರೆ ಶಬ್ದ, ಬೇರೆ ಬೇರೆ ಅನುಭವ ಅಂತ ತಿಳ್ಕೊಬೇಡ್ರಿ. ಎಲ್ಲವೂ ಒಂದೇ ಅರ್ಥವನ್ನು ತೋರಿಸ್ತಾರೆ. ಯಾರಿಗೆ ಈ ವಿಷಯದಲ್ಲಿ ಉತ್ಕಟವಾದ ಇಚ್ಛೆ ಇದೆಯೋ ಅವರು ಗುರುವನ್ನು ಹೊಂದಬೇಕು ಅನ್ನುವಂಥ ಪಾತ್ರವೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಮತ್ತೆ ಆ ಗುರು ಕೂಡ ಹೇಗಿರಬೇಕು ಅಂತಂದ್ರೆ, ಫೋಟೋ ಗುರು ಅಲ್ಲ, ಕನಸಿನ ಗುರು ಅಲ್ಲ, ಭಾವಚಿತ್ರದ ಗುರು ಅಲ್ಲ, ಕಥಾನಕ ಭಾಗದ ಗುರು ಅಲ್ಲ. ಆ ಗುರು ಲೈವ್ ಆಗಿರ್ಬೇಕು. ನಮ್ಮ ಸಂದೇಹ ಸಂಶಯಗಳನ್ನ ಸದಾಕಾಲವೂ ಕೂಡ ಮುಖತಃ ನಿವಾರಿಸುವಂತಹ ಗುರು ಇರಬೇಕು. ನಮ್ಮ ಆಶುವಿದ್ಯಾಪೀಠ ಸಂಪ್ರದಾಯದಲ್ಲಿ ನಾವು ಇಂಟ್ರಾಕ್ಷನ್ಗೆ, ಕ್ವಶನ್ ಆನ್ಸರ್ಗೆ, ಡಿಸ್ಕಷನ್ಗೆ ನಾವು ಯಾಕೆ ಜಾಸ್ತಿ ಮಹತ್ವ ಕೊಡ್ತೀವಿ ಅಂದ್ರೆ ಇದಕ್ಕೆ ಕೊಡು. ದಿ ಗುರು ಹ್ಯಾಸ್ ಬೀನ್ ಹೂ ಹ್ಯಾಸ್ ಪಾಸ್ಡ್ ಯು ಕ್ಯಾನ್ ರಿಸೀವ್ ಹಿಸ್ ಬ್ಲೆಸ್ಸಿಂಗ್ಸ್, ಬಟ್ ಸಾರಿ ಯು ಕ್ಯಾನಾಟ್ ರಿಸೀವ್ ಹಿಸ್ ಟೀಚಿಂಗ್ಸ್. ನಿನ್ನ ಗುರು ಜೀವಂತ ಇದ್ದಾಗ ನೀ ಏನು ಪಡ್ಕೋತೀಯೋ ಅದಷ್ಟೇ ನೀ ಪಡ್ಕೊಂಬೋದು ಸತ್ಯ. ನಂತರ ಗುರುವಿನ ಹೆಸರಲ್ಲಿ ಕಥೆಗಳು ಸಿಗುತ್ತೆ, ಗುರುವಿನ ಹೆಸರಿನಲ್ಲಿ ಪವಾಡಗಳು ಸಿಗ್ತವೆ, ಗುರುವಿನ ಹೆಸರಿನಲ್ಲಿ ಭಾವಚಿತ್ರಗಳು ಸಿಗ್ತವೆ. ಆದರೆ ವಾಸ್ತವಿಕವಾಗಿ ಪ್ರಾಪ್ತಿಯಾಗುವುದು ಅದರಿಂದ ಅಲ್ಲ. ಲೈವ್ ಗುರು, ಲಿವಿಂಗ್ ಗುರು, ಈಟಿಂಗ್, ಡ್ರಿಂಕಿಂಗ್, ಸ್ಪೀಕಿಂಗ್, ಸ್ಲೀಪಿಂಗ್, ವಾಕಿಂಗ್ ಗುರು, ಚಲ್ತಾ ಫಿರ್ತಾ ಗುರು ಏನಾಚಾರಿ, ಈ ಭೂಮಿಕಾ ಅಂದರ ಗುರು ಕುಚ್ ಕಾಮ್ ನೇ ಬಂತ, ಫೋಟೋ ಕಾ ಅಂದರ ಗುರು ಭೀ ಕಾಮ್ ನೇ ಬಂತ. ಅಂತಹ ಗುರುವಿನ ಪಾತ್ರ ವೇದಾಂತಿಗಳಿಗೆ ಅತಿ ಮಹತ್ತರವಾದ ಪಾತ್ರ ವಹಿಸ್ತದೆ. ಕೇಳ್ಕೊಳ್ಳಿ. ಇವೆಲ್ಲ ಸಂಗತಿಗಳನ್ನ ಒಟ್ಟು ಸೇರಿಸಿ ಎರಡನೇ ಶ್ಲೋಕದಲ್ಲಿ ಹೇಳ್ತಾರೆ, ಏತತ್ರಯಂ ದುರ್ಲಭಂ. ಮನುಷ್ಯನ ಜೀವನದೊಳಗೆ ಇವು ಮೂರು ಅತ್ಯಂತ ದುರ್ಲಭ. ಕನ್ನಡದಲ್ಲಿ ಶಬ್ದ ದುರ್ಲಭ, ಆದ್ರೆ ಅರ್ಥ ತಿಳ್ಕೊಡ್ತೀವಿ. ದುಃಖೇನ ಲಭ್ಯ ದುರ್ಲಭ. ಆವಾಗ ನಿಮಗೆ ಸ್ಪಷ್ಟ ಅರ್ಥ ಆಗ್ತದೆ. ದುರ್ಲಭ ಲಬ್ಧಾತು, ಲಬ್ಧಾತು ಯೋಗೀಶ್ ಏನ್ ಲಬ್ಧಾತು ಪಡ್ಕೊಳ್ಳು. ಆತ್ಮನಿರ್ಬೋದ ಪಡ್ಕೊಳ್ಳು. ಅದಕ್ಕೆ ಒಂದು ಪ್ರಿಫಿಕ್ಸ್ ದು. ಏನು ದು ಅದು? ಅದು ದುಹು. ದು ಏನದು? ದುಃಖ. ದುಃಖ ದುರ್ಯೋಧನ ದುಃಖ, ದುಶ್ಯಾಸನ ದುಃಖ. ದುಃಖ ಕೊಡೋರಿಲ್ಲ ದುಹಿಂದ. ಇಲ್ಲಿ ನಾವೇನರ್ಥ ಮಾಡ್ಕೋಬೇಕು, ಕಷ್ಟ ಸಾಧ್ಯ. ಬಹಳ ಕಷ್ಟದಿಂದ ಕಷ್ಟ ಸಾಧ್ಯ. ಭಾರಿ ಪ್ರಮಾಣದಲ್ಲಿ ಅಡೆತಡೆಗಳನ್ನು ದಾಟಿದವರಿಗೆ ದಾಟಿಯೇ ಇದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ತ್ರಯಂ ಈ ಮೂರು, ಅವು ಮೂರು ಯಾವುವು? ದುರ್ಲಭಂ ಏತತ್ರಯಂ. ಆದರೂ ಅವು ಮೂರು ಯಾವ ನೋಡೋಣ. ಮನುಷ್ಯತ್ವ, ಮುಮುಕ್ಷುತ್ವ, ಮಹಾಪುರುಷ ಸಂಶಯ. ಸಂಶಯ ಅಂದ್ರೆ ಆಶ್ರಯ, ಆಶ್ರಯ ಅಂದ್ರೆ ಗುರುಕುಲ ವಾಸ. ಗುರುಕುಲ ವಾಸ ಅಂದ್ರೆ ಗುರುಗಳ ಸಾಮೀಪ್ಯ. ಎಲ್ಲ ಲಭ್ಯ ಇವೆ, ದೇವಸ್ಥಾನದ ಸಾಮೀಪ್ಯ ಲಭ್ಯ ಆಗ್ತದೆ, ಹಾಸ್ಪಿಟಲ್ ಸಾಮೀಪ್ಯ ಅಂತೂ ಈಗಿನ ಕಾಲಕ್ಕೆ ಕಡಿಮೆ ಕಡಿಮೆ ಒಂದು 8 ಸಲ ಅಂತೂ ಆಯುಷ್ಯದೊಳಗೆ ಲಭ್ಯ ಆಗ್ತದೆ. ಸಮಾಜಿ ಅಂತವರಿಗೆ ಹಾಸ್ಪಿಟಲ್ ಲಭ್ಯ ಆಗುವುದು. ಆದರೆ ಈ ಗುರುಗಳ ಸಾಮೀಪ್ಯ ಭಾರಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಏತತ್ರಯಂ ದುರ್ಲಭಂ. ಆದರೂ ಇವು ಮೂರು ಸಿಕ್ಕಾವೆ ಅಂತಂದ್ರೆ ದೈವ ಅನುಗ್ರಹ ಹೇತುಕಂ. ವಿಶೇಷವಾಗಿ ಈಶ್ವರ ಅನುಗ್ರಹದಿಂದ ಪ್ರಾಪ್ತಿಯಾಗ್ತವೆ ಇವು ಮೂರು. ಒಂದೊಂದಾಗಿ ನೋಡೋಣ. ಮನುಷ್ಯತ್ವ, ಮುಮುಕ್ಷುತ್ವ, ಮಹಾಪುರುಷ ಸಂಶಯ, ಆಶ್ರಯ ಗುರುಕುಲ. ಮೊದಲನೇದು ನೋಡೋಣ, ಮನುಷ್ಯತ್ವ. ಬಿಡಿ ಸ್ವಾಮಿ, ನಾವು ಮನುಷ್ಯರೇ ಇದ್ದೀವಿ, ನಮ್ಮ ಬಗ್ಗೆ ಏನು ನೀವು ಹೇಳ್ತೀರಿ? ಆದರೆ ಮನುಷ್ಯ ರಾಶಿಯನ್ನು ಹೊರತುಪಡಿಸಿ ಇನ್ನು ಇತರ ರಾಶಿಗಳು ಎಷ್ಟಿವೆ ಕಲ್ಪನಾ ಮಾಡ್ಕೊಳ್ರಿ. ನೀವು ಸೊಳ್ಳೆ ಆಗಿದ್ದರೆ ಅಂತ ತಿಳ್ಕೊಳ್ರಿ, ಆವಾಗ ಮನುಷ್ಯನ ಮಹತ್ವ ಗೊತ್ತಾಗೋದು. ನೀವು ಸೊಳ್ಳೆ ಆಗಿದ್ದ ಮುಗಿತು ಮುಗಿತು. ಯಾವ ಪುರುಷಾರ್ಥ ಮಾತಾಡ್ತೀರಿ? ಕ್ಷಣಿಕ, ಇರಿವೆ, ತಿಗಣಿ. ನಾವು ಹಾಗೆ ಹುಟ್ಟಲಿಲ್ಲ, ಹುಟ್ಟುವ ಅವಕಾಶ ಇತ್ತು, ನಮ್ಮ ಹುಟ್ಟಬಹುದಾಗಿತ್ತು. ಆದ್ರೆ ನಾವು ಹಾಗೆ ಹುಟ್ಟದಂತೆ ನಮ್ಮ ಏನೇನೋ ಪ್ರವೃತ್ತಿಗಳು, ನಮ್ಮ ಏನೇನೋ ಸಂಸ್ಕಾರಗಳು ಹಾಗೆ ಹುಟ್ಟದಂತೆ ಮಾಡಲಿಲ್ಲ, ಹಾಗೆ ಹುಟ್ಟುವಂತೆ ಮಾಡಲಿಲ್ಲ. ಅಲ್ಲಿ ಹೋಗ್ಬೇಡ, ಮನುಷ್ಯರೇ, ಆದರೂ ಕೂಡ ಪ್ರಾಣಿ ಮನುಷ್ಯರು ಬೇರೆ, ರಾಕ್ಷಸಿ ಪ್ರವೃತ್ತಿ ಮನುಷ್ಯರು ಬೇರೆ, ಕುರುಡು ಬೇರೆ, ಕುಂಟ್ರು ಬೇರೆ, ಹೆಳವರು ಬೇರೆ. ಕಲ್ಪನೆ ಮಾಡ್ಕೊಳ್ರಿ, ಹಾಗೆ ನಾವು ಹುಟ್ಟಿದ್ದೀವೋ ಏನಾಗ್ತಿತ್ತು? ಬೀದಿ ಹೆಣ ಹಾಗೆ ಸತ್ತು ಬಹಳ ಸುಂದರ ರೈತಾಪಿ ಉದ್ಯೋಗ, ಭಾರಿ ಸುಂದರ. ಹತ್ತಾರು ಸಾವಿರ, ಹತ್ತಾರು ಲಕ್ಷ ಜನ ನಿನ್ನಿಂದ ಉಪಕೃತರಾಗ್ತಾರೆ, ನಿನಗೆ ಋಣಿ ಆಗ್ತಾರೆ, ಭಾರಿ ಸುಂದರ. ಎಷ್ಟೋ ಕೋಟಿ ರೈತರಲ್ಲಿ ಇನ್ನೂ ಒಬ್ಬನಷ್ಟೇ, ವಿಶೇಷ ಏನು ಇಲ್ಲ ರೀ, ನಾವು ಕಬ್ಬು ಬೆಳಿತೀನಿ. ಎಷ್ಟೋ ಲಕ್ಷ ಜನ ಕಬ್ಬು ಬೆಳೀತಾರೆ, ವಿಶೇಷ ಏನು? ನಾ ಒಂದೇ ಕಬ್ಬು 3 ವರ್ಷ ತೆಗಿತೇನೆ, ಬೆಳೆ 4 ವರ್ಷ ತೆಗಿಲಿಕ್ಕೆ ಆಗೋದಿಲ್ಲ ನಿಮ್ಮ ಕಡೆಯಿಂದ. ಇವು ಯಾವ ವಿಶೇಷತೆ ಅಲ್ಲ, ಎಲ್ಲರೂ ಮನುಷ್ಯರೇ. ಆದರೆ ಅವರವರ ಪ್ರವೃತ್ತಿ, ಅವರವರ ಪುರುಷಾರ್ಥ ಅಷ್ಟರಷ್ಟರ ಮಟ್ಟಿಗೆ ಮಾತ್ರ ಸೀಮಿತವಾಗಿರ್ತದೆ. ಯಾವ ಪುರುಷಾರ್ಥಕ್ಕೆ ಸೀಮೆ ಎನ್ನುವುದೇ ಇಲ್ಲವೋ, ಯಾವ ಪುರುಷಾರ್ಥದ ಒಂದು ಅವಕಾಶವನ್ನು ಪಡೆದಾಗ ಅದಕ್ಕೆ ಮಿತಿ ಎನ್ನುವುದೇ ಇಲ್ಲವೋ, ಅಂತ ಪುರುಷಾರ್ಥವನ್ನ ನಾವು ಒಂದು ಮಿತಿಯಲ್ಲಿ ಇಟ್ಟಿದ್ದೇವೆ, ತಿಳಿದೋ ತಿಳಿಯದೆಯೋ. ಒಂದು ಮಿತಿಯಲ್ಲಿ ಏನೆಲ್ಲ ಮಾಡಬಹುದಾಗಿತ್ತೇವೋ, ನಾವು ಅಷ್ಟೇ ಮಿತಿಯಲ್ಲಿ ಉಳ್ಕೊಳ್ತಾರೆ. ಪುರುಷಾರ್ಥ ಅಂದ್ರೆ ಏನು? ಯಾವ ಜೀವತ್ವವನ್ನು ಪಡೆಯುವುದರಿಂದ ನಮ್ಮ ಪ್ರಯತ್ನಗಳು ಪರಿಪೂರ್ಣವಾದ ಸ್ವಾತಂತ್ರ್ಯದಿಂದ ಕೂಡಿರುತ್ತವೆಯೋ ಅದನ್ನು ಪುರುಷಾರ್ಥ ಅಂತ ಕರೀತಾರೆ. ಮನುಷ್ಯನಿಗೆ ಮಾತ್ರ ಈ ಪುರುಷಾರ್ಥದ ಸ್ವಾತಂತ್ರ್ಯ ಇದೆ, ಇನ್ನು ಯಾರಿಗೂ ಇಲ್ಲ. ಮನುಷ್ಯನಿಗೆ ಮಾತ್ರ ಈ ಪುರುಷಾರ್ಥದ ಸ್ವಾತಂತ್ರ್ಯ ಇದೆ. ಪುರುಷೇಣ ಅರ್ಥ್ಯತೆ, ಪುರುಷನಿಂದ ಮಾತ್ರ. ಪುರುಷ ಅಂದ್ರೆ ಈ ಸ್ತ್ರೀ ಪುರುಷ ಅಂತ ಅರ್ಥಲ್ಲ, ಮತ್ತದೊಂದು ದೊಡ್ಡ ಗಲಾಂಡೆ ಹೇಳ ಶಾಸ್ತ್ರದವ್ರ ಪುರುಷೇಣ. ಬಿಡ್ರಿ ಬಿಡ್ರಿ, ಹುಚ್ಚು ಬಿಡ್ರಿ. ಅದರೊಳಗು ಮೋದಿ ಕಾಲದವ್ರು ಹಂಗೆ ಮಾತಾಡ್ಬಾರ್ದು. ಪುರುಷೇಣ ಅರ್ಚ್ಯತೆ, ಪುರುಷ ಮಾತ್ರದಿಂದಲೇ ಪ್ರಯತ್ನಿಸಬೇಕಾದಂತಹ ಸಮಸ್ತ ಸರ್ವ ಸ್ವಾತಂತ್ರ್ಯದಿಂದ ಕೂಡಿದಂತಹ ಪ್ರಯತ್ನ ಯಾವುದೋ ಅದನ್ನು ಪುರುಷಾರ್ಥ ಅಂತ. ಇಂಥ ಸ್ವಾತಂತ್ರ್ಯ ಇಲ್ಲ ಅಂತ ಇಲ್ಲ ನಮಗೆ ನೋಡಿ. ಆ ವನಸ್ಪತಿಗಳಿಗೆ ಹೆಂಗೆ ಬೇಕಂದು ಬೆಳೀತಾವ, ಎಷ್ಟು ಬೇಕಾದಷ್ಟು ಬ್ರಾಂಚ್ ಹೊಡಿತಾವ, ಎಷ್ಟು ಬೇಕಾದಷ್ಟು ಎಲೆಗಳನ್ನು, ಹೂಗಳನ್ನು, ಚಿಗುರುಗಳನ್ನು ಚಿಗುರಿಸ್ತಾವ. ಆದರೆ ಪಾಪ ಈ ಭೂಮಿಯಾಗ ನೀರು ಸಿಗುವುದಿಲ್ಲ ಅಂತ ಪಕ್ಕದ ಹೊರ ಹೊಲಕ್ಕೆ ಹೋಗ್ಲಿಕ್ಕೆ ಆಗ್ತದೆ? ಅದಕ್ಕೆ ಈ ಭೂಮಿ ನೀರು ಒಣಗಿ ಹೋಗ್ಯದ, ನನಗೆ ಗೊಬ್ಬರ ಇಲ್ಲ, ನೀರಿಲ್ಲ, ನಡಿ ಹೋಗೋಣ, ಇನ್ನೊಂದು ಹೊಲಕ್ಕೆ ಹೋಗೋಣ. ಇಲ್ಲ ರೀ, ಆ ಸ್ವಾತಂತ್ರ್ಯ ಇಲ್ಲ. ಈವ ಆ ಸ್ವಾತಂತ್ರ್ಯ ಇಲ್ಲ, ಆ ಇಚ್ಛೆಯೂ ಅದು ಮಾಡ್ಲಿಕ್ಕೆ ಹೋಗುವುದಿಲ್ಲ. ಎಷ್ಟಿಗೆ ಯಾರಿಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಇಚ್ಛೆಯನ್ನು, ಅಷ್ಟೇ ಬಯಕೆಗಳನ್ನು ಬಯಸ್ತಾರೆ. ಹೋಗ್ಲಿ, ನನಗೆ ಈ ಆಹಾರ ಭಾರಿ ಬೇಸರ ಆಗಿದೆ, ಬೇರೆ ಆಹಾರ ತಗೋಬೇಕು ಅನ್ನೋ ಪ್ರವೃತ್ತಿ ಇದೆ ಅದಕ್ಕೆ ಇಲ್ಲ. ಮನುಷ್ಯ ಈ ಊರಾಗ ನೌಕರಿ ಇಲ್ಲ, ಇನ್ನೊಂದು ಹೋಗ್ತೀನಿ ಈ ದೇಶದಾಗ ಇಥೋಪಿಯಾ, ಈ ದೇಶದೊಳಗೆ ಆಹಾರ ಇಲ್ಲ, ಎಲ್ಲ ಕೊರತೆ ಆಗಿದೆ, ಇಥೋಪಿಯಾ, ಎಲ್ಲಿ ಹೋಗ್ತಾರೆ ಜನ? ಆಸ್ಟ್ರೇಲಿಯಾಕ್ಕೆ ಹೋಗ್ತಾರೆ, ಸೌತ್ ಆಫ್ರಿಕಾ ಹೋಗ್ತಾರೆ, ಎಲ್ಲಿ ಬೇಕಾದಲ್ಲೂ ಹೋಗ್ತಾರೆ, ವಲಸೆ ಹೋಗ್ತಾರೆ. ಸ್ವಾತಂತ್ರ್ಯ ಅದನ್ನು ಇಲ್ಲ, ಪುಳಿಯೋಗರೆ ತಿನ್ ಬ್ಯಾಸರಾಗಿದೆ. ಬೇಡ ಬಿಡು, ಬ್ರೆಡ್ ತಗೋ, ಜಾಮ್ ತಗೋ, ನಿನಗೇನು ಬೇಕಂದು ಮಾಡ್ಕೋ. ಸ್ವಾತಂತ್ರ್ಯ ಅದನ್ನು ಇಲ್ಲ. ಅದಕ್ಕೆ ಇಷ್ಟು ರುಚಿ ಹೊರಬಂದವು, ಹೊಸ ರುಚಿ ಹೊಸ ರುಚಿ ಹೊಸ ರುಚಿ ಅಂತಂಗೆ ಪ್ರತಿಯೊಂದು ಮ್ಯಾಗಝಿನ್ ಒಳಗೆ ಹೊಸ ರುಚಿ ಬರ್ತದೆ. ಇದನ್ನ ಶಾಸ್ತ್ರೀಯವಾಗಿ ಮೂರು ಭಾಗದ ಹೇಳ್ತಾರೆ, ಕರ್ತುಂ ಶಕ್ಯಂ, ಅಕರ್ತುಂ ಶಕ್ಯಂ, ಅನ್ಯಥಾವಾ ಕರ್ತುಂ ಶಕ್ಯಂ. ಕರ್ತುಂ ಶಕ್ಯಂ, ಮಾಡಲೂ ಬಹುದು. ಅಕರ್ತುಂ ಶಕ್ಯಂ, ಮಾಡದೆಯೂ ಇರಬಹುದು. ಅನ್ಯಥಾವಾ ಕರ್ತುಂ ಶಕ್ಯಂ, ಬೇರೆ ಇನ್ನೇನಾದರೂ ಮಾಡಬಹುದು. ಕತ್ತೆ ಹೆಂಗಾದ್ರೆ ಹಿಂಗೆ ವಿಚಾರ ಮಾಡ್ತೇನೆ ನೋಡ್ರಿ, ಒದೆಯಲೂ ಬಹುದು, ಒದೆಯದೇನೂ ಇರಬಹುದು, ಇನ್ನು ಬೇರೆ ರೀತಿಯಲ್ಲಿ ನಾನು ಮಾಡಬಹುದು ಅಂತ ಕತ್ತೆ ಎಂದೂ ಪ್ರಯತ್ನ ಮಾಡೋದಿಲ್ಲ. ಕಾರಣ ಆ ಸ್ವಾತಂತ್ರ್ಯತೆ ಅದಕ್ಕೆಲ್ಲ ಹೆಡೆ ಎತ್ತಿತ್ತು ಅಂದ್ರೆ ಹಾವು ಕಚ್ಚಿ ಬಿಡುತ್ತದೆ. ಯಾಕೆ ಕಚ್ಚುವುದರ ಧರ್ಮ ತನ್ನ ಸಂರಕ್ಷಣೆಗಾಗಿ ಅಷ್ಟು ಮಾಡುತ್ತದೆ, ಬೇರೆ ಸ್ವಾತಂತ್ರ್ಯತೆ ಇಲ್ಲ. ನಿಮ್ಮ ಮನೆಯಲ್ಲೇ ಇರ್ತದೆ, ನಿಮ್ದೇ ನಿಮ್ಮ ಮನೆ ಹಾಲನ್ನು ಕುಡ್ದಿರ್ತದೆ, ನಿಮ್ಮ ಮನೆ ಏನಂತ ಅದಕ್ಕೆ ಎಂತ ಎಂತ ಜಂಟಿ ಒಳಗ ಅದು ಜೀವನ ಮಾಡ್ತಿರ್ತದೆ, ಅಲ್ಲಿ ಇಲ್ಲಿನೇ ಹಿಡಿತಿರ್ತದ. ಆದ್ರೆ ಎಡೆ ಎತ್ತಿತ್ತಂದ್ರ ಈ ಮನೆಯಾಗೆ ಇದ್ದೇನೆ, ಇವ್ರಿಗೆ ಕಚ್ಚಬಾರ್ದು, ಸ್ವಾತಂತ್ರ್ಯ ಇಲ್ಲ. ಒಂದೊಂದು ಒಂದೊಂದು ಜೀವರಾಶಿಗೂ ಕೂಡ ಒಂದಿಲ್ಲ ಒಂದು ರೀತಿಯಾದಂತಹ ಪರಿಮಿತಿ ಇದೆ. ಈಗ ಹೇಳಿ, ಮನುಷ್ಯನಿಗೆ ಯಾವ ಪರಿಮಿತಿ ಇದೆ? ಯಾವ್ದೋ ಒಂದು ಪರಿಮಿತಿ ತೋರಿಸಿ ನಿಮಗೆ. ಸರ್ವ ಸ್ವತಂತ್ರ. ಈಗಂತ ನೀವು ಘಂಟಾ ಘೋಷವಾಗಿ ಹೇಳಬಹುದು, 64 ವರ್ಷ ಏನು ಹೇಳ್ತಿದ್ರೋ ಗೊತ್ತಿಲ್ಲ ನಮಗೆ. ಈಗ ನೀವು ಹೇಳಬಹುದು, ನಾವು ಭಾರತೀಯರು ಸರ್ವ ಸ್ವತಂತ್ರ, ನಮ್ಮೆಲ್ಲ ಸ್ವಾತಂತ್ರ್ಯತೆಯನ್ನು ಟ್ರಿಮ್ ಮಾಡಿಬಿಟ್ಟಿದ್ರು ಎಲ್ಲ. ಈಗ ನಾವು ಸ್ವತಂತ್ರರು. ಈ ಸ್ವಾತಂತ್ರ್ಯತೆ ಇದ್ದರಿಂದಲೇ ಮನುಷ್ಯನಿಗೆ ನಾನಾ ಪ್ರಕಾರವಾದ ಕಷ್ಟಗಳು. ಸ್ವಾತಂತ್ರ್ಯತೆ ಇಲ್ಲ ಅಂದ್ರೆ ಸುಮ್ಮನೆ ಬಿದ್ದಿರ್ತಿದ್ವಿ. ಈ ಸ್ವಾತಂತ್ರ್ಯತೆ ಇದ್ದರಿಂದಾಗಿ ನಮಗೆ ಅನೇಕ ಕಷ್ಟಗಳು ನೋಡ್ರಿ. ಈ ಬಿಲ್ಡಿಂಗ್ ಬಿಟ್ಟು ಎಲ್ಲೂ ಹೊರಗೆ ಹೋಗಬಾರ್ದು ಅಂತಂದ್ರೆ ನಿಮಗೆ ಪ್ರಾಬ್ಲಮ್ಸೇ ಇಲ್ಲ, ಹೇಳ್ರಿ ಯಾಕೆ? ಬಿಡಪ್ಪ, ಈ ಆಶ್ರಮ ನಿಯಮ ಅಂತ ಈ ಬಿಲ್ಡಿಂಗ್ ಬಿಟ್ಟು ಹೊರಗೆ ಹೋಗಬಾರ್ದು ಅಂತ ಇಲ್ಲೇ ಇರಬೇಕು, ಮುಗಿದು. ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಗುರು ಮಂದಿರ ಇದೆ, ಅಲ್ಲಿ ಮಕ್ಕಳಿರ್ತಾರೆ, ಅಲ್ಲಿ ಮಾಮಾಜಿ ಗೆಸ್ಟ್ ಹೌಸಸ್ ಇವೆ, ಇಲ್ಲಿ ಹೀಗಿದೆ, ಅಲ್ಲಿ ಹಾಗಿದೆ, ಹೊರಗಡೆ ಪೆಂಡಾಲ್ ಇದೆ, ಅಲ್ಲಿ ಆಚೆಗೆ ಮಲಗುಂದ ಅನ್ನೋ ಗ್ರಾಮ ಇದೆ, ಅದೆಲ್ಲ ಪರಿಚಯ ನಿಮಗೆ ಇರಬೇಕು, ಅದು ನಿಮಗೆಲ್ಲ ಗೊತ್ತಾಗಬೇಕು ಅಂತ ನಾನು ಹೇಳಿದ ತಕ್ಷಣವೇ ಸ್ವಾತಂತ್ರ್ಯ ಸಿಕ್ತೋ ಇಲ್ಲೋ? ಈಗ ಸ್ವಾತಂತ್ರ್ಯ ಸಿಕ್ಕಿದ್ದರಿಂದಾಗಿ ಬಿಲ್ಡಿಂಗ್ ಬಿಟ್ಟು ಹೊರಗೆ ಹೋದ ತಕ್ಷಣವೇ ಮಂದಿರಕ್ಕೆ ಹೋಗ್ಬೇಕಾ, ಏನೋ ಗುರುಗಳ ಹೋಗ್ಬೇಕಾ, ಗುರು ಮಂದಿರಕ್ಕೆ ಹೋಗ್ಬೇಕಾ, ಏನು ಮಲಗುಂದಕ್ಕೆ ಹೋಗ್ಬೇಕಾ, ಯಾರು ಒಂದು ಆಗ್ತೋಗಿ ಸಾಧ್ಯ? ಎಲ್ಲವೂ ಇಂಪಾರ್ಟೆಂಟು. ಮೊದಲನೇ ಸಲ ಫ್ಲೈಟ್ನಾಗ ಕೂತ್ಕೊಂಡೆ ನಾನು, ನನಗೆ ಎಂದು ವಿಮಾನ ಹತ್ತಿ ಗೊತ್ತಿಲ್ಲ, ವಿಮಾನ ನೋಡಿ ಗೊತ್ತು. ಮೊದಲನೇ ಸಲ ಯಾವಾಗ ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ಮೊದಲನೇ ಸಲ ಫ್ಲೈಟ್ ಕೂತು, ಅದೇ ಫಸ್ಟ್ ಪ್ರಯಾಣನೇ ಅಮೆರಿಕ ಕೂತ್ಕೊಂಡೆ. ಕೂತ್ಕೊಂಡ್ಮೇಲೆ ಎಲ್ಲಾನು ಹೊಸದ್ ನನಗೆ, ಅವರು ಇವ್ರು ಎಲ್ಲ ಏನ್ ನೋಡ್ತೀನಿ, ಎಲ್ಲ ಹೊಸದ ಹೊಸದ ಹೊಸದ ಹೊಸದ. ಸರಿ, ಎಲ್ಲಾರು ಹೆಂಗ್ ಮಾಡ್ತಾರೋ ಹಂಗ್ ಮಾಡೋದು. ಅವರು ಹೋದ್ರು ನಾನು ಹೋದೆ, ಅವ್ರು ಹತ್ತಿದ್ರು ನಾನು ಹತ್ತಿದೆ, ಅವ್ರು ಹಿಂಗೆ ತೋರಿಸಿದ್ರು ನಾನು ತೋರಿಸಿದೆ, ಅವ್ರು ಕಸ್ಕೊಂಡು ಅರ್ಧ ಹರಿದು ಕೊಟ್ರು, ಕೊಡ್ರಪ್ಪ ಅಂದೆ. ಕೇಳಲಿಕ್ಕೆ ಹೋಗ್ಲಿಲ್ಲ, ಸುಮ್ಮನೆ ಯಾರು ಹೇಗ್ ಮಾಡ್ತಾರೋ ಅನುಭವಿಕರು ಇರ್ತಾರೆ ಅವ್ರ ಅನುಸರಿಸ್ಬಿಟ್ಲಾಯ್ತಾರೆ. ಹಂಗೆ ಮುಂದುವರೆ ಒಂದು ಕೂಡ ಪ್ರಸಂಗ ಕೂತ್ಕೊಂಡೆ, ಎಲ್ಲಾರು ಹಿಂಗೆ ಹಿಂಗೆ ಏನೋ ಮಾಡಿದ್ರು ಬೆಲ್ಟ್ ಕಟ್ಕೋಬೇಕು ಅಂದ್ರೆ ನನಗೆ ಗೊತ್ತಿಲ್ಲ ಬೆಲ್ಟ್ ಹೆಂಗ್ ಕಟ್ಕೋಬೇಕು, ಹಿಂಗ್ ನೋಡಿದ್ರೆ ಹೆಂಗ್ ಕಟ್ಕೋತಾರ ಅಂದ್ರೆ ಓ ಹಂಗೆನಾ ಅಂತ ಒಂದು ಸಿಗಿಸ್ಕೊಂಡೆ. ಅದು ಬೆಲ್ಟ್ ಕಟ್ಟೋದು ಮುಗೀತು. ಆಮೇಲೆ ಅವ್ರಿಗೆ ಏರ್ ಹಾಸ್ಟೆಸ್ ಬಂದ್ಲೆ, ಅವಳು ಒಂದು ತಟ್ಟೆ ತಗೊಂಡು ಬಂದ್ಲು, ಅವ್ಳು ಎಲ್ಲ ಮುಂದೆ ಹಿಂಗೆ ತಟ್ಟೆ ಹಿಡಿತಿದ್ದ ಹಿಂಗಿಳಿತು ಹಿಂಗಿಳಿತು. ಅದು ನಾನು ಶಾರ್ಟ್ ಅಲ್ಲ, ಆ ತಟ್ಟೆ ಒಳಗೆ ಏನದನ್ನು ನೋಡಿದ್ರೆ ಕಾಣೋದಲ್ಲ ನನಗೆ. ಸೊ ಹೀಗಾಗಿ ಅವಳು ಸ್ವಲ್ಪ ಸ್ವಲ್ಪ ಏನು ಭಾರಿ ಎತ್ತರಿದ್ದು, ಅವ್ಳು ಹಿಂಗೆ ಇಳಿದಿದ್ದು ಎಲ್ಲ ಹೇಳ್ಕೊಂಡು ನಾನು ಎದ್ದು ನಿಂತು ಒಬ್ಬರು ನೋಡಿದೆ ಒಳಗೆ ಏನದ. ಅಲ್ಲಿ ಐದಾರು ಥರ ಚಾಕ್ಲೇಟ್ಸು, ಐದಾರು ಥರ ಏನಂತಾರೆ ಮುಖವಾಸ ಮುಖವಾಸ ಊಟ ಆದ್ಮೇಲೆ ಹಾಕೊಳ್ತಾರ ಬಡೇ ಸೊಪ್ಪಲ್ಲ ಇಷ್ಟೇ ಗುಂಡು ಗುಂಡಿರ್ತಾವು, ಹಾಂ ಪ್ಲಾಸ್ಟಿಕ್ನ ಸುತ್ತಿರ್ತಾವ, ಹಾಂ ಅದೇ ಅದೇ ಅಲ್ಲ. ಸೊ ಅದೆಲ್ಲ ಇದ್ದು ಯಾರಿಗೇನು ಬೇಕು ತೋರಿಸ್ತಾರೆ, ಇಲ್ಲೇ ಬಂದು ನೋಡಿದ್ರೆ ಪ್ರಾಬ್ಲಮ್. ನನ್ನ ಎದುರು ಬಂದಾಗ ನಾ ಏನಾದ್ರು ಒಂದು ತೋಬೇಕಲ್ಲ, ಹೌದಲ್ಲ, ನನ್ ಏನು ತೋಬೇಕೀಗ, ಎಲ್ಲಾನು ತಗೊಂಡ್ಬಿಟ್ಟು ಪ್ರಾಬ್ಲಮೇ ಇರೋದಿಲ್ಲ. ಆದ್ರೆ ಸಭಾ ಮರ್ಯಾದೆ ಎಲ್ಲಾನು ಯಾರು ತಗೊಳಕ್ ಹೋಗ್ತಾರೆ, ತಮ್ಗೇನ್ ಬೇಕು ಒಂದು ತಗೊಳ್ತಾರಪ್ಪ ಅಷ್ಟೇ, ಸಭಾ ಮರ್ಯಾದೆ ಹಂಗೆ ಗಪ ಗಪ ಗಪ ಮಾಡಬಾರ್ದು, ಅದು ಪದ್ಧತಿ ಅಲ್ಲ ಸಂಸ್ಕಾರ ಅಲ್ಲ. ಹಿಂಗಾಗಿ ಏನೋ ಒಂದು ತಗೋಬೇಕು, ಆ ಒಂದಂದ್ರೆ ಏನು ಒಂದು, ಈ ಚಾಕ್ಲೇಟ್ ತಗೊಳ್ಳ ಆ ಚಾಕ್ಲೇಟ್ ಕಳ್ಕೊತೀನಿ, ಆ ಚಾಕ್ಲೇಟ್ ತಗೊಳ್ಳ ಆ ಚಾಕ್ಲೇಟ್, ಎಲ್ಲಿ ಚಾಯ್ಸ್ ಜಾಸ್ತಿ ಇದೆ ಅಲ್ಲಿ ಪ್ರಾಬ್ಲಮ್ಸ್ಗಳು ಜಾಸ್ತಿ ಇದೆ, ಎಲ್ಲಿ ಚಾಯ್ಸೇ ಇಲ್ಲ ಪ್ರಾಬ್ಲಮ್ಮೇ ಇಲ್ಲ. ನೋಡಿ ಎಮ್ಮೆಗೆ, ಎಮ್ಮೆಗೆ ಏನು ಪ್ರಾಬ್ಲಮ್ ಇಲ್ಲ, ನಾನು ಸೀರೆ ಉಟ್ಕೊಳ್ಳ, ನಾನು ಚುಡಿದಾರ ಹಾಕೊಳ್ಳ, ಒಂದು ಬಟ್ಟೆ ಪ್ರಾಬ್ಲಮೇ ಇಲ್ಲ ಎಮ್ಮೆಗೆ. ಯಾಕೆ ಹೇಳ್ರಿ, ಸ್ವಾತಂತ್ರ್ಯ ಇಲ್ಲ. ಒಂದು ವೇಳೆ ಎಮ್ಮೆಗೆ ಆ ಸ್ವಾತಂತ್ರ್ಯ ಇದ್ದದ್ದು ಆದರೆ ಅಂಗಡಿಗಳಲ್ಲಿ ನಮಗೆ ಜಾಗನೇ ಇರ್ತಿತ್ತು, ಎಲ್ಲ ಬಟ್ಟೆ ಯಾರು ತಗೋತಿದ್ರು ಎಮ್ಮೆ ಕರ್ಕೊಂಡ್ಬರ್ತಿತ್ತು. ಅರ್ಥ ಮಾಡ್ಕೊ, ಸ್ವಾತಂತ್ರ್ಯ ಎಲ್ಲಿದೆಯೋ ಅಲ್ಲಿ ಸಮಸ್ಯೆಗಳು ಜಾಸ್ತಿ, ಸ್ವಾತಂತ್ರ್ಯನೇ ಇಲ್ಲ ಸಮಸ್ಯೆಗಳೇ ಇಲ್ಲ. ಈ ಸಮಸ್ಯೆಗಳು ಯಾರಿಗಾಗ್ಯಾರೆ, ಈ ಸಮಸ್ಯೆಗಳನ್ನ ಸಮರ್ಥವಾಗಿ ಎದುರಿಸಲಿಕ್ಕಾಗಿ ಅವನಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಆರಿಸಿಕೋಬೇಕು, ಏನು ಆರಿಸಿಕೋಬಾರ್ದು, ಹೇಗೆ ಮಾತಾಡಬೇಕು, ಹೇಗೆ ಮಾತಾಡಬಾರ್ದು ಅನ್ನುವ ಮಾರ್ಗದರ್ಶನವನ್ನ ಧರ್ಮ ಅಂತ ಕರೀತಾರೆ. ಕಲ್ಪನೆಯ ಲೋಕದಲ್ಲಿ ಹಾರಾಡಬೇಡ್ರಿ, ಇಷ್ಟು ಸಿಂಪಲ್, ಇದು ಮೀರಿ ಇನ್ನು ಏನಿಲ್ಲ. ಇದರೊಳಗೆ ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಲಿಂಗಾಯತ ಧರ್ಮ, ಈಶ್ವರ ಬಿಡ್ರಿ ಎಲ್ಲ ಪಕ್ಕಕ್ಕೆ. ಮನುಷ್ಯನಿಗೆ ಧರ್ಮದ ಅವಶ್ಯಕತೆ ಯಾಕಿದೆ ಅಂತಂದ್ರೆ, ಇವನಿಗೆ ಮಾಡಬಾರದನ್ನ ಮಾಡುವ ಅಥವಾ ಮಾಡಬೇಕಾದದ್ದನ್ನ ಮಾಡದೇ ಇರುವ ಸ್ವಾತಂತ್ರ್ಯ ಇವನಿಗಿದೆ. ಈ ಸ್ವಾತಂತ್ರ್ಯದಿಂದಾಗಿ ಇವನಿಗೆ ಕಷ್ಟಗಳು ಜಾಸ್ತಿ. ಈ ಕಷ್ಟಗಳನ್ನು ಇವನು ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಇವನಿಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಏನ್ ಮಾರ್ಗದರ್ಶನ, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು, ಎಲ್ಲಿ ಇರ್ಬೇಕು, ಎಲ್ಲಿ ಇರಬಾರ್ದು, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಹೇಗಿರ್ಬೇಕು, ಹೇಗಿರಬಾರ್ದು, ಇವಷ್ಟು ತಿಳುವಳಿಕೆಯ ಮಾರ್ಗದರ್ಶನ ಇವನಿಗೆ ಅವಶ್ಯಕತೆ ಇದ್ದರಿಂದಾಗಿ ಇವನಿಗೆ ಧರ್ಮದ ಅವಶ್ಯಕತೆ ಇದೆ. ಇವನಿಗೆ ಅಂದ್ರೆ ಯಾರಿಗೆ, ಮನುಷ್ಯನಿಗೇನೆ ಧರ್ಮ, ನಾಯಿ ಪಕ್ಷಿ ಪ್ರಾಣಿ ಇವುಗಳಿಗೆ ಧರ್ಮದ ಅವಶ್ಯಕತೆ ಇಲ್ಲ. ಕಾರಣ ಅವೆಲ್ಲವೂ ಹೇಗೆ ಬಾಳಬೇಕು ಹಾಗೇನೇ ಬಾಳ್ತಾ ಇವೆ. ಪ್ಲೀಸ್ ನೋಡಿ, ಮಾಂಸ ತಿನ್ನುವ ಸಿಂಹ ಮಾಂಸವನ್ನೇ ತಿಂತದೆ, ಅಪ್ಪಿ ತಪ್ಪಿ ಕೂಡ ನಿಮ್ಮ ರೊಟ್ಟಿಗೆ ಬಾಯಿ ಹಾಕೋದಿಲ್ಲ. ಹುಲ್ಲನ್ನು ತಿನ್ನುವ ಹಸು ಹುಲ್ಲನ್ನೇ ತಿಂತದೆ, ಅದು ಅಪ್ಪಿ ತಪ್ಪಿ ಇವತ್ತು ನನಗೆ ಬಿರಿಯಾನಿ ಬೇಕು ಅಂತ ಅನ್ನೋದು ಪ್ರವೃತ್ತಿ ಇಲ್ಲ. ಮನುಷ್ಯ ಊಬಿ ಚಾಯಿಗೆ ಏ ಬಿ ಚಾಯಿ, ಉಸ್ಕೋಬಿ ಮಾರೀಗ ಇಸ್ಕೋಬಿ ಮಾರಿ, ಎಲ್ಲಾನು ಹೊಡೆದ್ಬಿಡ್ತು. ಧನ ಧನ್ ಧನ ಧನ್, ಇವನಿಗೆ ಧರ್ಮದ ಅವಶ್ಯಕತೆ ಇದೆ. ಸತ್ಯವನ್ನು ಮಾತಾಡು, ಹಿಂಸಾಂ ನ ಕುರಿಯ, ಹಿಂಸೆಯನ್ನು ಮಾಡಬೇಡ. ಧರ್ಮಂ ಚರ, ಧರ್ಮದಂತೆ ನಡ್ಕೋ, ಧರ್ಮವನ್ನು ಅನುಸರಿಸ್ಕೋ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಇವಷ್ಟು ಮಾರ್ಗದರ್ಶನ ಧರ್ಮ. ಪ್ರತಿಯೊಂದು ಕೂಸಿದ್ದಾಗಿನಿಂದ ಈ ಪ್ರಕಾರವಾದ ಧರ್ಮದ ಮಾರ್ಗದರ್ಶನವನ್ನ ಕೊಟ್ಟಂತಹ ಶ್ರೇಷ್ಠವಾದ ನಮ್ಮ ವೈದಿಕ ಧರ್ಮ, ನಮ್ಮ ಭಾರತೀಯ ಸಂಸ್ಕೃತಿಯ ಧರ್ಮ ಈ ಪ್ರಕಾರವಾದ ಮಾರ್ಗದರ್ಶನ ಕೊಡ್ತಾ ಬಂದಿದೆ. ಇವತ್ತಲ್ಲ, 100, 200, 800, 1000, 2000 ವರ್ಷದಿಂದ ಅಲ್ಲ, ಇದು ಅನಾದಿ ಕಾಲದಿಂದಲೂ ಸನಾತನವಾಗಿ ಕೊಟ್ಟಿರುವಂತಹ ಮಾರ್ಗದರ್ಶನ. ಹೀಗಾಗಿ ಈ ಧರ್ಮ ಅತ್ಯಂತ ಶ್ರೇಷ್ಠ ಧರ್ಮ ಅಂತ ಪರಿಗಣಿಸಲ್ಪಟ್ಟಿದೆ. ಭಾರತೀಯರು ಪರಿಗಣಿಸದೆ ಹೋದ್ರೆ ಚಿಂತೆ ಇಲ್ಲ, ಜಗತ್ತು ಪರಿಗಣಿಸಿದೆ, ಜಗತ್ತಿಗೆ ಭಯ ಇದೆ ಈ ಧರ್ಮದಿಂದ. ಇದು ಬೆಳೆದು ಬಿಡ್ತಂದ್ರೆ ತಮ್ದೆಲ್ಲ ಹೋಗ್ಬಿಡ್ತದೆ, ಬೆಳೆದಿಕ್ಕೆ ಬಿಡಬಾರದು ಇದನ್ನ. ಅದ್ ತಕ್ಕಂತೆ ನಮ್ಮ ಭಾರತದೊಳಗೂ ಚಪ್ಪಾಳೆ ಬರ್ತದೆ. ಸತ್ಸಂಗ ವಿಚಾರ ಮಾಡೋಣ, ನೋಟ್ ಮಾಡ್ಕೊಡ್ರಿ, ಗುಡ್ ಡಿಸ್ಕಷನ್. ಈ ಧರ್ಮದಲ್ಲಿ ಈ ವ್ಯಕ್ತಿಯು ಏನ್ ಮಾಡ್ತಾನೆ, ದಿನನಿತ್ಯ ಜೀವನ ನಡೆಸ್ತಾ ಕೇಳ್ಕೊಂಡು, ಇದು ಯಾರ್ದೋ ಕಥೆ ಅಲ್ಲ, ನಮ್ಮೆಲ್ಲರ ಕಥೆ. ಈ ಧರ್ಮದಲ್ಲಿ, ಈ ಧರ್ಮದ ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಹೀಗೆ ಮುಂದುವರಿತಾ ಅವನು ದೈಹಿಕವಾಗಿ ಮಾತ್ರ ಪ್ರಬುದ್ಧನಾಗುವುದಿಲ್ಲ, ಜೊತೆ ಜೊತೆಗೆ ಅವನ ಚಾರಿತ್ರ್ಯ, ಅವನ ಮೌಲ್ಯಗಳು, ಅವನ ಆಂತರಿಕ ಮೌಲ್ಯಗಳು ಎಲ್ಲವೂ ಕೂಡ ಏನಾಗ್ತವೆ, ಸೂಪರ್ ಫೈನ್ ಆಗ್ತಾ ಹೋಗ್ತವೆ, ಅವೆಲ್ಲ ಪ್ರಬುದ್ಧತೆ ಕಡೆ ಹೋಗ್ತವೆ. ಧರ್ಮದ ಅಂತಿಮ ಲಕ್ಷ್ಯ ಏನು ಅಂತಂದ್ರೆ, ಮನುಷ್ಯನನ್ನ ಪ್ರಬುದ್ಧನನ್ನಾಗಿ ಮಾಡುವುದು ಧರ್ಮದ ಅಂತಿಮ ಲಕ್ಷ್ಯ. ಇಂತಹ ಪ್ರಬುದ್ಧನಾದ ಮನುಷ್ಯನೇ ಮುಮುಕ್ಷು ಆಗ್ತಾನೆ. ಯಾಕೆ, ಅವನ ಆ ಪ್ರಬುದ್ಧತೆ ಹಂತದಲ್ಲಿ ಇದು ಇಷ್ಟೇ ಪಾ, ಇದಕ್ಕೆ ಹೆಚ್ಚಿಗೆ ಇಲ್ಲಿ ಏನಿಲ್ಲ, ಸಾಕಪ್ಪು ಸಾಕು. ಇಲ್ಲಿ ವೇದಾಂತ ವೈರಾಗ್ಯ ಸ್ಟಾರ್ಟ್. ಇಲ್ಲಿ ತನಕ ನಾವು ಎಲ್ಲಿದ್ವಿ, ಧರ್ಮಶಾಸ್ತ್ರದಲ್ಲಿದ್ವಿ. ಈ ಪ್ರಬುದ್ಧತೆಯನ್ನ ತಗೊಂಡು ನಾವು ಯಾವ ಪ್ರವೇಶ ಆಗ್ತೇವೋ, ನಾವು ಎಲ್ಲಿ ಪ್ರವೇಶ ಆಗ್ತೇವಿ, ಮೋಕ್ಷ ಶಾಸ್ತ್ರದಲ್ಲಿ ಪ್ರವೇಶ ಆಗ್ತೇವೆ. ಈ ತತ್ವಯಂ ದುರ್ಲಭಂ, ಅದರಲ್ಲಿ ನಾವು ಮನುಷ್ಯತ್ವ ವಿಚಾರ ಮಾಡ್ತಾ ಇದ್ವಿ. ಎಲ್ಲ ಮನುಷ್ಯರಂತೆ ನಾನು ಮನುಷ್ಯನಾಗಿ ಹುಟ್ಟಲಿಲ್ಲ, ನಾನು ಕೈ ಕಾಲು ಕಣ್ಣು ಕಿವಿ ಮೂಗು ನಾಲಿಗೆ ಎಲ್ಲಿಗಳನ್ನು ಸ್ಪಷ್ಟವಾಗಿ ಇಟ್ಕೊಂಡಿದ್ದೇನೆ, ಹೆಳವನಾಗಿ ಕುಂಟನಾಗಿ ಕಿವುಡನಾಗಿ ಹುಟ್ಟಲಿಲ್ಲ. ಇಸ್ ಇಟ್ ನಾಟ್ ಎ ಬಿಗ್ ಗಿಫ್ಟ್ ಟು ಯು? ಹೋಗ್ಲಿ, ಎಷ್ಟೋ ಜನ ಹೀಗೆ ಹುಟ್ಟಿದ್ದಾರೆ, ಆದರೆ ಅವರಿಗೆ ಇರ್ಲಿಕ್ಕೆ ಮನೆ ಇಲ್ಲ. ನಿನಗೊಂದು ಸೂರು ಇದೆ, ಇಸ್ ಇಟ್ ನಾಟ್ ಎ ಗಿಫ್ಟ್ ಟು ಯು? ಬೇರೆ ಕೊಡು ಕೊಡು ಕೊಡು ಕೊಡು. ಅವನಂತಾನೆ, ಎಲ್ಲ ಕೊಟ್ಟೆನಲ್ಲ ಮಗನ, ಇನ್ನೇನು ಕೊಡಲಿ ನನ್ನ ಮೇಲೆ, ಕೊಟ್ಟೇನು ಹೋಗು ಆರಾಮಾಗಿರು. ಏನಿಲ್ಲ, ದರಿದ್ರ ಅಕಾಲದ ಕೊಡು ಕೊಡು. ಏನು ಕೊಡ್ಬೇಕು, ವಿವೇಕಾನಂದ ಹೇಳ್ತಾರೆ ಭಿಕ್ಷಾ ಭೇಟಿಗೆ ಬಂದವ್ರ ಜೊತೆ, ಏನಪ್ಪ ಏನು ಬೇಕು ನಿನಗೆ, ಕೊಡಿ ಸ್ವಾಮಿ ಕೊಡಿ ಸ್ವಾಮಿ. ಎಷ್ಟು ಬೇಕು ನಿನಗೆ, $10 ಸಾಕ, 20 ಕೊಡಿ, 20 ಸಾಕ, ಒಂದು 100 ಕೊಡಿ ಸರ್. ಆಯ್ತು ಕೊಡ್ತೇನೆ, ನೀನು 2 ಕಣ್ಣು ಕೊಟ್ಬಿಡು ನನಗೆ. ಓ, ನಿನಗೆ ಎಷ್ಟು ಬೇಕು, $1,000, $1,00,000 ಕೊಡ್ತೇನೆ, 2 ಕಣ್ಣು ಕೊಟ್ಬಿಡು. ಹೋಗ್ಲಿ ಬಾಬಿಡ, ಒಂದು ಕಾಲು ಕೊಡು, ನಿನಗೆ ಇನ್ನು $10,00,000 ಕೊಡು. ಇವನ್ನೆಲ್ಲ ಅಂಗಾಂಗ ಸೇರಿದ್ರೆ $8,00,000. ನೀನು $1,00,000 ಅನ್ನು ಹೊಂದಿದವನು, ಏನು $1,00,000 ಬಡವನು, ದರಿದ್ರು. ಬೆಲೆಯುಳ್ಳವಾದಂತಹ ಈ ಶರೀರವನ್ನು ಭಗವಂತ ಕೊಟ್ಟುಬಿಟ್ಟಾನೆ ನಮಗೆ. ನಾವು ದುರುಪಯೋಗ ಮಾಡಿಕೊಂಡು ನಾವು ಹಾಳಾಗ್ತಾ ಇದ್ದೇವೆ. ಮನುಷ್ಯ ಯಾವ ತರ ಹುಟ್ಟಿದೇವ್ ಅಂತಂದ್ರೆ, ಇವು ಯಾವ ಕಷ್ಟ ಕಾರ್ಪಣ್ಯಗಳ ಅರಿವೂ ಇಲ್ಲದಂತೆ ಎಜುಕೇಶನ್ ತಗೊಂಡು ಸಮಾಜದಲ್ಲಿ ಒಂದು ಪ್ರತಿಷ್ಠಿತ ವ್ಯಕ್ತಿಯಾಗಿ ನಾವು ಹುಟ್ಟಿ ಬೆಳೆದಿದ್ದೇವಿ. ಇಂತಹ ಒಂದು ಪೂರ್ಣ ಮನುಷ್ಯತ್ವ ಸಿಗೋದು ಸಿಕ್ಕಿದ್ದೇ ಆದರೆ ಅದು ದೈವಾನುಗ್ರಹ. ಬಿ ಇಂಡೆಪ್ಟೆಡ್ ಟು ಭಗವಾನ್, ಪ್ರತಿ ಕ್ಷಣವು ಪ್ರತಿ ನಿಮಿಷವೂ ನೀನು ಭಗವಂತನಿಗೆ ಋಣಿಯಾಗಿರು, ಭಗವಂತನಿಗೆ ಋಣಿಯಾಗಿರು. ಉಳಿದವರು ಋಣ ಮತ್ತೆ ಕಸಗುತ್ತಾರೆ. ಭಗವಂತನ ಋಣ, ಭಗವಂತ ಬಂದು ನಾ ಕೊಟ್ಟೆ ನೀವು ಕೊಡು ಅಂತ ಎಂದು ಕೇಳುವುದಿಲ್ಲ. ನಾ ಕೊಡುವುದಿಲ್ಲ, ಆ ಕೇಳುವುದನ್ನು ಇಲ್ಲ. ಮುಂದುವರಿ ಆ ಭಗವಂತ ಎಂದು ಕೇಳುದು. ಇಂತಹ ಮನುಷ್ಯನಾಗಿ ಹುಟ್ಟುವುದು ಭಾರಿ ಕಷ್ಟ. ಅಕಸ್ಮಾತ್ ಇಂತಹ ಪೂರ್ಣ ಮಾನವ ಎಜುಕೇಷನ್ನಿಂದ, ದಿನನಿತ್ಯದ ಊಟ ಉಪಚಾರ ಆಹಾರ ವಿಹಾರಗಳಿಂದ, ಅವನ ವಸತಿಯಿಂದ, ಅವನ ಶಿಕ್ಷಣದಿಂದ ಪರಿಪೂರ್ಣ ಅಂತ ಒಬ್ಬ ವ್ಯಕ್ತಿ. ನಾವು ಪಿ ಎಚ್ ಡಿ ಮಾಡಲಿಕ್ಕಿಲ್ಲ, ಆದ್ರೆ ಒಂದು ಡಿಗ್ರಿಯಲ್ಲಿ ಮಾಡ್ಕೊಂಡೇವಿ. ನಾವು ಯೂನಿವರ್ಸಿಟಿ ಹೋಗಿರ್ಲಿಕ್ಕಿಲ್ಲ, ಒಂದು ಕಾಲೇಜಲ್ಲಿ ಹೋಗಿದ್ದೇವೆ. ಇಷ್ಟು ಮಟ್ಟಿಗೆ ಎಜುಕೇಷನ್ ನಮಗಿದೆ. ನಾವೇನು ಪ್ರತಿನಿತ್ಯ ಶೇರ್ವಾನೆ ಹಾಕ್ಕೊಂಡು ರಾಜಕೀಯ ಟಿ ವಿ ಒಳಗೆ ಅಮಿತಾಬ್ ಬಚ್ಚನಿಗೆ ಅಡ್ಡಾಡಿರ್ಲಿಕ್ಕಿಲ್ಲ, ಆದರೆ ಅವಶ್ಯವಾಗಿಯೂ ಕೂಡ ನಮ್ಮ ಮೈ ಮುಚ್ಚುವಷ್ಟು ಬಟ್ಟೆ ನಮಗೆ ನಿತ್ಯವೂ ಇದೆ. ಅದೇ ಇಷ್ಟೆಲ್ಲ ಇದ್ದರೂ ಕೂಡ ದರಿದ್ರನಾಗಿ ಬಾರದೆ, ಸಾರಿ, ವೆರಿ ಸಾರಿ, ಅದು ತಪ್ಪು. ಇಂಥ ಒಬ್ಬ ಮನುಷ್ಯ ನೀನು, ನಿನ್ನಂಥವ್ರು ಮತ್ತಿನ್ನು ಎಷ್ಟೋ ಇದ್ದಾರೆ, ಆದರೆ ನೀನು ಭಾರಿ ವಿಶೇಷ. ಏನು ಅಂತಂದ್ರೆ, ನಿನಗೆ ಅಧ್ಯಾತ್ಮ ಚಿಂತನೆಯಲ್ಲಿ ನಿನಗೆ ಆಸಕ್ತಿ ಇದೆ, ಮುಕ್ಷುತ್ವ. ನೀ ಪ್ರಬುದ್ಧತೆಯಿಂದ ಧರ್ಮದ ರೀತಿಯಲ್ಲಿ ನಡ್ಕೊಂಡು ನಡ್ಕೊಂಡು ಪ್ರಬುದ್ಧನಾಗಿದ್ದರಿಂದಾಗಿ ಈ ಪ್ರಪಂಚದ ಪರಿಮಿತಿಯನ್ನು ಗುರುತಿಸಿ ಇದರಿಂದ ಹೊರಗೆ ಬರಬೇಕು ಅಂತ ಇಷ್ಟಪಡ್ತಾ ಇದೆಯಾ? ಇದಕ್ಕೆ ಮುಮುಕ್ಷುತ್ವ ಅಂತ ಕರೀತಾರೆ. ಈಗ ಹೇಳು, ಮನುಷ್ಯನಾಗಿಯೂ ಹುಟ್ಟಿ ಜೊತೆಗೆ ಸ್ವಲ್ಪ ನಮಗೆ ಇದರಿಂದ ಬಿಡುಗಡೆಯನ್ನು ಹೊಂದಬೇಕು ಅನ್ನುವ ಉತ್ಸಾಹ ನಮಗೆ ಮೂಡಿದ್ದಾದರೆ ಎಲ್ಲರಿಗೂ ಇದು ಮೂಡೋದಿಲ್ಲ. ಎಂಟು ಒಂಬತ್ತು ಹತ್ತಕ್ಕೆ ಸಾವಿರಾರು ಜನ ಬರ್ತಾರೆ, ಆದರೆ ಕ್ಯಾಂಪಿಗೆ ಅಷ್ಟು ಮಂದಿ ಯಾಕೆ ಬರ್ತಾರೆ ಹೇಳಪ್ಪ? ಇಷ್ಟ ಮೇಲೆ ಗೊತ್ತಾಗುದಿಲ್ಲ. ಅಂಕಿ ಸಂಖ್ಯೆಗಳ ಸ್ಟಾಟಿಸ್ಟಿಕ್ ನೆನೆಸ್ಕೊಳ್ಬೇಕು ನಾ ನಿಮಗೆ. ವೆರಿ ಸಾರಿ, ಬಟ್ ಅದು ಇರೋದು ಆಗಿದೆ. ಅದು ಯಾರು ಬೇಜಾರು ಮಾಡ್ಕೋಬೇಕಾಗಿಲ್ಲ. ನೀವು ಎಂಟು ಜನ ಬಂದ್ರು ನಾನು ಬೇಜಾರು ಮಾಡ್ಕೊಂಡಿಲ್ಲ. ಈ ಸಲ ಕೋರ್ಸ್ನ ಬರೀ ಹನ್ನೆರಡು ಜನ ಇದ್ದಾರೆ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಮೊದಲ ಯೋಜನೆ ಅದೇ, ನೀವು ಮೂರೇ ಜನ ಕೂತಿದ್ರು ಸಹಿತ ನಾಲ್ಕು ಕೋರ್ಸ್ ಮಾಡ್ತೀನಿ, ಮಾಡೇ ಮಾಡ್ತೇನೆ. ನಮಗೇನು ಬೇಸರ ಇಲ್ಲ ಅದ್ರ ಬಗ್ಗೆ. ಆದ್ರೆ ನಾವು ನಮ್ಮ ಮಹತ್ವವನ್ನು ಗುರುತಿಸುವ ಅವಶ್ಯಕತೆ ಇದೆ. ನಮ್ಮ ಮಹತ್ವ ಏನು ಅಂತಂದ್ರೆ, ನಾವು ಎಲ್ಲರಂಥವರಲ್ಲ, ನಾವು ನಮ್ಮವರೇ, ನಮ್ಮಂಥವರೇ ನಾವು. ನಮಗೆ ನಮ್ಮದೇ ಆದ ವೈಶಿಷ್ಟ್ಯತೆ ಇದೆ. ಗರ್ವ ಪಡಬೇಕಾಗಿಲ್ಲ, ಜಂಬ ಕೊಚ್ಕೋಬೇಕಾಗಿಲ್ಲ, ಬಟ್ ಫೀಲ್ ದಿ ಪ್ರೈಡ್ ಅಂತ ಮುಖ ಕೆಳಗೆ ಮಾಡ್ಬೇಕು. ಎಷ್ಟೇ ಮಂದಿ ಬಂದಾರೆ, ನಾನು ಕ್ಯಾಂಪಿಗೆ ಹೋಗ್ಬೇಕು, ಯಾರ್ದು ಸಿದ್ಧ ಆಗ್ತದ? ಫೀಲ್ ಪ್ರೌಡ್, ಯು ಆರ್ ಎ ಮುಮುಕ್ಷು. ಮುಮುಕ್ಷು ಮೀನ್ಸ್ ವಾಟ್? ಯು ಆರ್ ಎ ನಚಿಕೇತ, ಯು ಆರ್ ಮಾರ್ಕಂಡೇಯ, ಯು ಆರ್ ಶಂಕರಾಚಾರ್ಯ. ಫೀಲ್ ಪ್ರೌಡ್, ಮುಮುಕ್ಷುತ್ವ. ಹೀಗೆ ನಿನ್ನಂಥವರು ಎಷ್ಟೋ ಮುಮುಕ್ಷುಗಳಿದ್ದಾರೆ, ಇಲ್ಲ ಅಂತಿಲ್ಲ, ಇತ್ತ. ಆದರೆ ಅವರಿಗೆಲ್ಲರಿಗೂ ಕೂಡ ಸದ್ಗುರುಗಳ ಜೊತೆಗೆ ವಾಸ ಸಿಕ್ಕಿದೆಯಾ? ಸದ್ಗುರು ಸಿಕ್ಕಾರೆ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಮೇವ ಅಭಿಗತ್ಯ. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ಸಿಕ್ಕಿದ್ದಾರೆ. ಮನೆಯಿಂದ ಬಂದು ಹೋಗ್ಪ, ನನಗೆ ನಿನ್ನ ನೋಡ್ಕೊಳಕ್ ಆಗೋದಿಲ್ಲ. ಗಣಪತಿ ಅಂತ ಒಬ್ಬ ಬರ್ತಿದ್ದ, ಈಗ 35 ವರ್ಷ ಹಿಂದೆ, ಎರಗುಪ್ಪಿ ಸುಂಕದ ಗಣಪತಿ ಸುಂಕದ ಅಂತ ಅವನ ಹೆಸರು. ಬಹಳ ಹಠ ಬಿದ್ದ ಅವ, ನನಗೆ ಕಾಲಿಡ್ಲಿಕ್ ಜಾಗ ಇದ್ದಿದ್ದಿಲ್ಲ, ಮಲ್ಕೊಳಕ್ ಜಾಗ ಇದ್ದಿದ್ದಲ್ಲ, ಯಾರ್ಯಾರ್ದು ಮನೆಯಲ್ಲಿ ಇರ್ತಿದ್ದೆ ನಾವು. ಆವಾಗ ರೆಗ್ಯುಲರ್ ಕ್ಲಾಸ್ ಹೋಗ್ತಿದ್ದೆ ದುರ್ಗಾದೇವಿ ಗುಡಿಯೊಳಗೆ, ಹುಬ್ಬಳ್ಳಿ ದುರ್ಗಾದೇವಿ ರಾಜವನಪೇಟೆ ದುರ್ಗಾದೇವಿ ಗುಡಿಯೊಳಗೆ ರೆಗ್ಯುಲರ್ ಆಗಿ ಸಂಜೆ 6:00 to 7:00 ಕ್ಲಾಸ್ ತಗೋತಿದ್ದೆ. ಅವ ರೆಗ್ಯುಲರ್ ಆಗಿ ಬರ್ತಿದ್ದ, ಅಲ್ಲಿಂದ ಬರ್ತಿದ್ದವ, ಎರಗುಪ್ಪಿಂದ ಬರ್ತಿದ್ದ, ಭಾರಿ ಜಾಣ ಹುಡುಗ. ಮತ್ತೆ ಮತ್ತೆ, ಸ್ವಾಮಿ ಒಂದು ಗುರುಕುಲ ಮಾಡಿ ಸ್ವಾಮಿ, ನಾನು ನಿಮ್ಮ ಜೊತೆ ಇಟ್ಕೊಳ್ಳಿ, ನನಗೆ ಜಾಗ ಇಲ್ಲ, ನಿನಗೆ ಹೋಗಿ ಬೇಕಾದ್ರೆ ಬಾ, ಬೇಡ ಬಿಡ. ಬರ್ತಿದ್ದ, ಬೈಸ್ಕೊಳ್ತಿದ್ದ, ಭಾಳ ಸೇವಾ ಮಾಡ್ತಿದ್ದ, ಎಲ್ಲ ಮಾಡ್ತಿದ್ದ. ಎಷ್ಟು ಸೇವಾ ಮಾಡ್ತಿದ್ದ ಅಷ್ಟು ಸೇವೆ ಯಾರು ಮಾಡಿದ್ರು ಬಿಡ್ರಿ ನನಗೆ, ಅಷ್ಟು ಸೇವಾ ಮಾಡ್ತಿದ್ದ. ಆದ್ರೆ ಇವತ್ತೆಲ್ಲ ನಾನು ಇವ್ರ ಗುರುಕುಲ ಮಾಡ್ತಾರೆ, ಇವತ್ತೆಲ್ಲ ನಾಳೆ ನನ್ನ ಕರ್ಕೋತಾರೆ, ನಾನು ಚೆನ್ನಾಗಿ ಅಧ್ಯಯನ ಮಾಡ್ಬೇಕಂತ ಅವ ಏನ ಕನಸು ಕಟ್ಟಿದ ಆಗಲೇ ಇಲ್ಲ. ಕೊನೆಗೆ ಒಂದು ಸಲ ಹೇಳಿದೆ ಅವನಿಗೆ, ನೋಡಿದ ಅಲ್ಲಿ ಚಿನ್ನಾ ಮಿಷನ್ದೊಳಗೆ ಕೋಲಾರ ಹತ್ರ ಚೊಕ್ಕಳ್ಳಿ, ಚೊಕ್ಕಳ್ಳಿ ಒಳಗೆ ಗುರುಕುಲ ಮಾಡ್ತಾರೆ, ನೀವು ಹೋಗಿ ಸೇರಪ್ಪ ಅಲ್ಲಿ, ನಿಮ್ಗೆ ಭಾರಿ ಇದು ನಂದು ಅಂತಂದ್ರೆ ಇನ್ನು ಇನ್ನು ಒಂದು ವರ್ಷ ಎರಡು ವರ್ಷ ಬೇಕು, ಈಗಿನ ಮನಗೊಂದು ಜಾಗ ಕೊಟ್ಟಾರೆ, ಅದೇನು ಆಗ್ಬೇಕಾದ್ರೆ ಯಾರು ನನ್ನ ಹತ್ರ ಹಣ ಇಲ್ಲ ಏನಿಲ್ಲ, ಯಾವಾಗ ಆಗ್ತದೋ ಆಗ್ತದೆ ಅರ್ಥಂಗ ನೀ ಯಾಕೆ ತಡ್ಕೋತಿ, ಅಲ್ಲಿ ಹೋಗಿ ಸೇರ್ಕೋ, ಅಲ್ಲಿ ಹೋಗಿ ಸೇರ್ಕೋ. ಹಿಂಗೆ ನಮ್ಮಂಥ ಯೂಸ್ಲೆಸ್ ಗುರುಗಳು ಇನ್ನೂ ಎಷ್ಟಿದ್ದಾರೋ ಗೊತ್ತಿಲ್ಲ ಪಾಪ, ಅವ್ರು ಎಷ್ಟೊಂದು ಅವಕಾಶ ಇದ್ದು ಎಷ್ಟು ಕೆಪಾಸಿಟಿ ಇದ್ರೂ ಕೂಡ ನಾಲ್ಕು ಮಂದಿ ಬಂದು ಇರ್ತೀವಿ ಅಂದ್ರೆ ಇಟ್ಕೊಳ್ಳಿಕ್ಕೆ ಅವ್ರ ಹತ್ರ ಸಾಧ್ಯತೆ ಇಲ್ಲದೇ ಇದ್ದಂಥವ್ರು ಎಷ್ಟೋ ಜನ ಇದ್ದಾರೆ. ಆದ್ರೆ ನಿಮ್ಮ ಪರಿಸ್ಥಿತಿ ಹಂಗಲ್ಲ, ಇಟ್ಕೊಳ್ಳಿಕ್ಕೆ ನಾನು ರೆಡಿ ಇದ್ದೇನೆ. 35 ವರ್ಷದಿಂದ ಮೈಕ್ ನಾವು ಹೇಳಿದ್ಬಿಡ್ತೇನೆ, ಬರ್ರು ಬರ್ರು ಬರ್ರು. ಈಗ ಕಲ್ಪನಾ ಬಂತು ಎಷ್ಟು ದೊಡ್ಡ ಗುರುಕುಲ ಕಟ್ಟಿದೆ ನೋಡ್ರಿ. ಯಾಕೆ ಕಟ್ಟಿದೆ ಅಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಕ್ಲಾಸಿಗೆ ಬರ್ತಿರ್ತೀವಿ ಸರ್, ಇಷ್ಟು ಜನ ಬಂದಾರ ಅದ್ರೊಳಗೆ ಇಂತಿಷ್ಟು ಜನ ಆದ್ರೆ ಬರ್ಲಿಕ್ಕಿಲ್ವ? ಸಂಖ್ಯೆ ಒಂದು 25% ಬರ್ಲಿಕ್ಕಿಲ್ಲ, 100 ಜನ ಬಂದಾರ ಒಂದು 25% ರೂಮ್ಸ್ ಅದು ಇರಬಾರ್ದ ಇಲ್ಲಿ ಅಂತ ಅವತ್ತು ವಿಚಾರ ಮಾಡಿ 30 ವರ್ಷ ಹಿಂದೆ ಕಟ್ಟಿದ್ದೆ. ಬಂದವರು ಒಬ್ರು ಇಬ್ರು, ಯಾಕಂದ್ರೆ ಮ್ಯಾಲ ಹೋಗ್ಲಿಕ್ಕೆ ದಮ ಇರ್ಲಿಕ್ಕೆ ಬರ್ರು ಅಂತಂದ್ರೆ ಅವ್ರು ಪಾಳಿ ಹಚ್ಚಿ ಬಂದರು, ಎಲ್ಲಿಗೆ ಪಾಳಿ ಹಚ್ಚಿದ್ರು ಮ್ಯಾಲ ಹೋಗ್ಲಿಕ್ಕೆ. ಮನುಷ್ಯತ್ವ ಮುಮುಕ್ಷುತ್ವ ಮಹಾಪುರುಷ ಸಂಶಯ ಆಶ್ರಯ ಏತತ್ರಯಂ ದುರ್ಲಭಂ, ಇವು ಮೂರು ಬಹಳ ಕಷ್ಟದಿಂದ ಲಭ್ಯವಾಗ್ತವೆ. ಇನ್ನು ಕಷ್ಟಗಳು ಏನೇನಂತ ಕೇಳಲ್ಲ, ಅದನ್ನ ಹೇಳಲೇ ಇಲ್ಲ ನಾನು ನಿಮಗೆ. ಕಷ್ಟಗಳು ಅದರ ಮುಳುಗೋಗ್ಬಿಟ್ಟು ಏನು ನೋಡುವಾರ ಇಲ್ಲಿ ಏನೇನು ಮಾತಾಡ್ತಾನ ಎಲ್ಲ ರೆಕಾರ್ಡ್ ಮಾಡ್ಕೊ ನಾನು ಹೇಳ್ತೇನೆ ಕೇಳ. ಕಷ್ಟಗಳು ಏನು ನೋಡ್ರಿ, ಗರ್ಭಧಾರಣೆ ಆಗ್ತದೆ ಗರ್ಭ ಬಿದ್ದು ಹೋಗ್ಬಹುದು, ಹುಟ್ಟುವ ಸಮಯ ಬರ್ತದೆ ಹುಟ್ಟಲಿಕ್ಕಿಲ್ಲ, ಹುಟ್ಟಿದ ಮೇಲೆ ಬಾಳ್ಲಿಕ್ಕಿಲ್ಲ, ಬದುಕಿದ್ರು ಯಾವುದು ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗ್ಬಹುದು. ನೋಡಿ ಎಷ್ಟು ಹರಡ್ರಸ ಅಷ್ಟೂ ಅಡೆತಡೆಗಳನ್ನು ದಾಟಿ ದಾಟಿ ದಾಟಿ ಬಿದ್ದು ಎದ್ದು ಓಡಿ ಬಿದ್ದು ಎದ್ದು ಕೊನೆಗೆ ಒಂದು ಹಂತಕ್ಕೆ ನಾವು ಬಂದು ಮುಟ್ಟಿದ್ವಿ. ಇನ್ನು ಬೀಳೋದು ಹೇಳೋದಿಲ್ಲ, ಇನ್ನು ಹಾಸ್ಪಿಟ್ಲಿಗೆ ಹೋಗೋದು, ಇನ್ನು ಜ್ವರ ಕೆಮ್ಮು ನೆಗಡಿ ಅವಾಟು ಬಂದ್ವು. ಅದಕ್ಕೆ ಓಂ ಶಾಂತಿ ಶಾಂತಿ ಶಾಂತಿ ಅಂತ ಮೂರು ಸಲ ಆಧ್ಯಾತ್ಮಿಕ ಶಾಂತಿ, ಆದಿಭೌತಿಕ ಶಾಂತಿ, ಆದಿದೈವಿಕ ಶಾಂತಿ ಪ್ರಾರ್ಥನಾ ಮಾಡಿ ಅವುಗಳನ್ನು ದಾಟಿ ಪ್ರಾಣಾಯಾಮ ಮಾಡಿ ಯೋಗಾಸನ ಮಾಡಿ ಅಥವಾ ಇನ್ನು ಮತ್ತೆ ಯಾವ ಯಾವುದೋ ಕಪಾಲ ಭಾತಿ ಇತ್ಯಾದಿಗಳನ್ನು ಮಾಡಿ ಅವೇನು ಪೂರಕ ರೇಚಕ ಅವನ್ನೆಲ್ಲ ಮಾಡ್ಕೊಣ, ಕುಂಭಕ ಅವನ್ನೆಲ್ಲ ಮಾಡಿಕೊಂಡು ಅಂತೂ ಇಂತೂ ಮುದ್ರಾಗಳನ್ನು ಮಾಡಿ ಈ ಮುದ್ರಾ ಮಾಡಿ ಇಲ್ಲಿ ಗಂಟಲು ನೋವಾತ ಗಂಟಲು ಪ್ರಾಬ್ಲಮ್ ಅಂತೇಳಿ ಶಂಖ ಅಂತ ಶಂಖ ಮುದ್ರಾ ಅಂತ ಒಂದದ. ಆ ಶಂಖ ಮುದ್ರಾ ಹಾಕೊಂಡ್ಬಿಟ್ಟು ಒಂದು 10 ನಿಮಿಷ ಕೂತ್ಕೊಂಡ್ಬಿಟ್ರೆ ಗಂಟಲು ನೋವು ಕಡಿಮೆ ಆಗುತ್ತೆ, ಕ್ಯಾರ್ಟ್ ಆಗಿರ್ತೆಲ್ಲ ಕಡಿಮೆ ಆಗುತ್ತೆ. ಈ ಮುದ್ರಾ ಶಾಸ್ತ್ರ ಕಲಿಬೇಕು ಮೋನ, ಎಲ್ಲ ಮುಗಿಸಿದ್ವಲ್ಲ ಇವತ್ತು. ಈ ಪ್ರಕಾರವನ್ನೆಲ್ಲ ದಾಟಿ ಎಲ್ಲ ಕೊನೆಗೆ ನಾವೇನು ಬಂದ್ವಿ ಮುಮುಕ್ಷುತ್ವ, ಅದು ಇದಷ್ಟು ದೈವಾನುಗ್ರಹ ಹೇತು ಕಂ ಕೇಳ್ಕೊಳ್ಳಿ. ಇಷ್ಟು ಹರಡರ್ಸ್ಗಳು ಇಷ್ಟು ಅಡೆತಡೆಗಳನ್ನ ಆಯ್ತು ಎಲ್ಲ ದಾಟಿದ್ವಿ, ಇನ್ನೇನು ಮೋಕ್ಷ ಬೇಕು ಅಂದ್ರೆ ಹೋಗಿ ಇವನು ಯಾವುದೋ ಸ್ವಾಮಿ ಕಾಸಿಕ್ಕೆಟ್ ಆಡಲು ದಾಟಿದ್ವಿ, ನಾವು ಆಡಲು ದಾಟಿದ್ವಿ, ಅಡೆತಡೆನೂ ದಾಟಿದ್ವಿ, ಕೊನೆಗೆ ಶ್ರೋತ್ರಿಯಂ ಬ್ರಹ್ಮನಿಷ್ಠ ಗುರು ಸಿಕ್ಕ. ತ ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ತೇ ಜ್ಞಾನಮುಪದೇಶಂತೆ ಜ್ಞಾನಿನಃ ತತ್ವದರ್ಶಿನಃ. ಜ್ಞಾನಿಗಳಾದಂಥವರು, ತತ್ವಜ್ಞಾನಿಗಳಾದಂಥವರು ಇವರು ನಿನಗೆ ಆ ಉಪದೇಶವನ್ನು ಕೊಡುತ್ತಾರೆ, ನೀನು ಅಂತಹ ಗುರುಗಳಿಗೆ ಸಮೀಪಿಸಿಕೊಂಡು ಹೋಗು ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳಿದಂತೆ ಇಲ್ಲಿಯೂ ಕೂಡ ನಾವು ಗುರುತಿಸ್ತೀವಿ. ಅಕಸ್ಮಾತ್ ಇಷ್ಟೆಲ್ಲವೂ ನಮಗೆ ಕೂಡಿ ಬಂದಿದ್ದರೆ ಅದು ಈಶ್ವರನ ಈಶ್ವರ ಅನುಗ್ರಹ ನಮಗೆ ಯಾವಾಗ ಆಗ್ತದೆ ಅದೊಂದು ಮಾತು. ಸುಲಭ, ಅತಿ ಸಿಂಪಲ್ ಅದ. ಕೂಸಿಗೆ ಬೇಕಾದದ್ದು ಒಂದು ಚಾಕ್ಲೇಟ್, 2 ವರ್ಷದ ಮಗು ಬೇಕಾದ ಒಂದು ಚಾಕ್ಲೇಟ್. ಅಷ್ಟು ಸುಲಭವಾಗಿ ಚಾಕ್ಲೇಟ್ ಸಿಗುವುದಿಲ್ಲ ಅಂತ ಅದಕ್ಕೆ ಗೊತ್ತದ. ಅದಕ್ಕೆ ಅದು ಏನು ಮಾಡ್ತದೆ? ಅಳುತ್ತ ಅಮ್ಮ ಒಂದು ಚಾಕ್ಲೇಟ್ ಬಿಡಮ್ಮ, ಅಮ್ಮ ಒಂದು ಚಾಕ್ಲೇಟ್ ಬಿಡಮ್ಮ, ಅದ ಹೋಗ್ತಿರ್ತಾಳ ಬರ್ತಿರ್ತಾಳ, ಹೌದಾ ಚಾಕ್ಲೇಟ್ ಹಾಕಿ ಕೊಡ್ತೇನೆ ಅಮ್ಮ, ನೀ ಕೊಡಬಲ್ಲಿ ಕೊಡ ಅಮ್ಮ, ಒಂದು ಚಾಕ್ಲೇಟ್ ಕೊಡ, ಒಂದೇ ಕೊಡ, ಮತ್ತೆ ಎಂದು ಕೇಳಂಗಿಲ್ಲ, ಒಂದೇ ಕೊಡ. ಹಂಗೆಂದರೆ ನೀನು ಈಶ್ವರನ ಎದುರಿಗೆ ಕೇಳ್ಕೊಂಡಿನ ಈಶ್ವರನಿಗೆ ಬಿಡ್ಕೊಂಡಿನ ಸ್ವಾಮಿ ಇಷ್ಟೆಲ್ಲ ಮಾಡ್ಬೇಕ ನಮ್ಮ ಜೀವದಲ್ಲಿ ಮಾಡೇನ ನಾ ಮಾಡೇನಿ ನನಗೆ ಗುರು ಸಿಕ್ಕ ಇದು ಮಾಡ್ಬೇಕಂದ್ರೆ ಮಾಡುವುದಲ್ಲ, ಒಳಗೆ ನಿನಗೆ ಆ ಒತ್ತಡ ಬರಬೇಕು, ತನ ಬರಬೇಕದು ಒತ್ತಡ, ಒತ್ತರಿಸಿ ಬರಬೇಕದು, ನಿದ್ದೆಗೆಡಬೇಕು. ನಿನಗದೆಲ್ಲ ಭಾಗ್ಯ ಸಿಗ್ತದೆ. ಅರ್ಥಾತ್ ಈಶ್ವರನನ್ನು ಆರಾಧಿಸಬೇಕು, ಈಶ್ವರನನ್ನು ಸ್ತುತಿಸಬೇಕು, ಈಶ್ವರನನ್ನು ಪೂಜಿಸಬೇಕು. ಎಷ್ಟೆಷ್ಟು ಭಗವಂತನ ಪೂಜಿಸ್ತೀವಿ, ಎಷ್ಟೆಷ್ಟು ಭಗವಂತನ ಸ್ಮರಿಸ್ತೀವಿ, ಎಷ್ಟೆಷ್ಟು ಭಗವಂತನ ಸ್ತುತಿಯನ್ನು ಮಾಡ್ತೀವಿ, ಅಷ್ಟು ನಮ್ಮ ಹೆಸರಿನಲ್ಲಿ ಸುಕೃತಿಗಳು ಜಮಾ ಆಗ್ತಾ ಹೋಗ್ತವೆ. ಈ ಸುಕೃತ ರಾಶಿಗಳು ನಮ್ಮ ಅಡೆತಡೆಗಳನ್ನು ತಂದು ಹಾಕ್ಲಿಕ್ಕೆ ಶುರು ಮಾಡ್ತವೆ. ನೋಡಿ ಸುಮ್ಮನೆ ಹೋಗೋದಲ್ರಿ, ಸಾರಿ, ನಿನ್ನ ಹೆಸರಿನಲ್ಲಿ ಅಷ್ಟೊಂದು ನಿನಗೆ ಸಂಸ್ಕಾರಗಳು ಇರಬೇಕಂತ, ಅಷ್ಟೊಂದು ಸಂಸ್ಕಾರ, ಆ ಸಂಸ್ಕಾರಗಳ ಬಲದಿಂದ ಅಡೆತಡೆಗಳು ನಿವಾರಣೆ ಆಗ್ತದೆ. ಆ ನಿವಾರಣೆಗಳಾದಂತೆ ಆದಂತೆ ನೀ ಮನುಷ್ಯನಾಗಿ ಹುಡ್ತೀಯ, ಆ ನಿವಾರಣೆಗಳಾದಂತೆ ಆದಂತೆ ನೀನು ಮನುಷ್ಯನ ಅಷ್ಟೇ ಅಲ್ಲ ಪೂರ್ಣ ಮನುಷ್ಯನಾಗಿ ಹುಡ್ತೀಯ, ಆ ನಿವಾರಣೆಗಳಾದಂತೆ ಆದಂತೆ ನೀ ಧರ್ಮವನ್ನು ಅನುಸರಿಸ್ತೀಯ. ಈ ಲೆಕ್ಕ ಹಾಕಲ್ಲ, ಎಷ್ಟು ಜನ್ಮದಲ್ಲಿ ಎಷ್ಟು ಥರದ ಪ್ರಾರ್ಥನಾ ಮಾಡಿದ್ದರಿಂದಾಗಿ ಎಷ್ಟೆಷ್ಟು ನಿವಾರಣೆಗಳಾದವು ಅಂತ ಗೊತ್ತಾಗ್ತದೆ ನಿಮಗೀಗ. ಆ ಪ್ರಾರ್ಥನೆಗೆ ತಕ್ಕಂತೆ, ನಿವಾರಣೆಗಳಿಗೆ ತಕ್ಕಂತೆ ಅವು ಆದಂಗೆ ನಾವು ಮುಮುಕ್ಷುಗಳಾಗ್ತೀವಿ. ಹೇಗೆ ಹೇಗೆ ಇನ್ನೂ ಅಡಚಣೆ ನಿವಾರಣೆ ಆಗ್ತವೋ ಹಾಗಾಗಿ ನಾವು ಮುಮುಕ್ಷುಗಳು ಏನಾಗ್ತೇವೆ, ಸರಿಯಾದ ಗುರುವನ್ನು ಪಡಿತೀವಿ. ಗುರುವನ್ನು ಪಡೆದ ಮೇಲೆ ಬಹಳ ದೊಡ್ಡ ಸರ್ಕಸ್ ಸರಿ, ಇದೊಂದು ನಮ್ಮನೆ ಸರ್ಕಸ್. ಗುರುಗಳು ಸಿಕ್ಕಾರಿಲ್ಲ, ಒಳ್ಳೆ ಗಾಳಿ ಸಿಕ್ಕದ, ಆಹಾ ಎಷ್ಟು ಆರಾಮದ, ಅವನಿಗೆ ಇಷ್ಟು ಆನಂದದ, ನಮ್ಮ ಕ್ಲಾಸ್ ರೂಮ್ ಸೇ ತಿಂಗಿದ್ದಿದ್ದಿಲ್ಲ, ಈಗ ಎಷ್ಟು ಆನಂದದ ಇಲ್ಲೇ, ಎಲ್ಲ ನಿಜ. ಆದ್ರೆ ಏನ್ ಮಾಡೋದು, ಕೊನೆ ಕಷಾಯ ಒಳಗೆ ಬರ್ತದ, ಅದಕ್ಕೆ ತಮಸ್ ಕಷಾಯ ಅಂತ ಕರೀತಾರ, ಅದು ಹಿಂಗ ಮಾಡುವಂತದ. ನಾವು ಹಿಂಗಾದಾಗ ಲೆಕ್ಚರ್ ಮುಗಿದು ಹೋಗಿರ್ತದೆ. ಅರ್ಥ ಮಾಡ್ಕೋಬೇಕು, ನೀವೇನು ಬೇಜಾರು ಮಾಡ್ಕೋಬಾರ್ದು, ನಾನು ಹಂಗ ಇದ್ದೆ, ನೀವು ಯಾರು ಬೇಜಾರು ಮಾಡ್ಕೋಬಾರ್ದು, ಎಲ್ಲರ ಜೀವನ ಧರ್ಮ ಅದು, ಯಾರೇನು ಬೇಸರಿಸ್ಕೋಬೇಕಾಗಿಲ್ಲ. ಅದರೊಳಗೆ ಸ್ವಲ್ಪ ಪ್ರಯತ್ನ ಮಾಡೋದು, ಮತ್ತೆ ಕೈಯ ಪಕ್ಕಕ್ಕೆ ಒಂದು ಸಣ್ಣ ಬಾಟ್ಲು ಇಟ್ಕೊಬೋದು, ನೀರು ತುಂಬ. ಇವು ನಂತರದ ಕಷಾಯ, ಇದ್ರ ನಂತರ ಕಷಾಯಗಳು, ಇದ್ರ ನಂತರ ಆಯಿತು ನಮಗೆ ನಿದ್ದೆ ಬರೋಂಗಿಲ್ಲ, ತುಕಡಿಗೆ ಬರೋಂಗಿಲ್ಲ, ಗುರುಗಳಿದ್ದಾರೆ, ಶಾಸ್ತ್ರ ಸಿಕ್ಕದ, ಪ್ರಮಾಣ ಸಿಕ್ಕದ, ಜಿಜ್ಞಾಸ ಸಿಕ್ಕದ, ನಮಗೆ ತೀವ್ರ ಇಚ್ಛಾ ಅದ, ಎಲ್ಲ ಓಕೆ, ಕೊನೇ ಹರಡಲು ಸುರ ನೋಡ್ರಿ ಭಾರಿ ವಿಚಿತ್ರವಾದ ಹರಡಲು. ಏನು ಅಂತಂದ್ರೆ ಶಾಸ್ತ್ರ ವಾಸನ ಎನ್ನುವ ಅಹಂಕಾರ. ಕೋ ಅನ್ವಸ್ತಿ ಸದೃಶೋಮಯ್ಯ ನನ್ನಂಥವ್ರಿ ಹಾರ್ದ ನೋಡಿದ್ಯಾ ನಾನು ಎಂಟು ಉಪನಿಷತ್ ಮುಗಿಸಿಬಿಟ್ಟೆ, ಮುಗಿಸೇ ಬಿಟ್ಟೆ. ಯು ಆರ್ ಸ್ಟೂಡೆಂಟ್ ಅಂಡ್ ಯು ಆಲ್ವೇಸ್ ಬಿ ಎ ಸ್ಟೂಡೆಂಟ್. ಎನಿ ಸ್ಟೂಡೆಂಟ್ ಈಸ್ ಎ ಸ್ಟೂಡೆಂಟ್ ಹೂ ಇಸ್ ಆಲ್ವೇಸ್ ಎ ಸ್ಟೂಡೆಂಟ್. ಯಾವತ್ತಿಗೂ ನೀನು ವಿದ್ಯಾರ್ಥಿಯಾಗಿ ಜೀವನ ಮಾಡಿ. ತತ್ ಚಿಂತನ ತತ್ ಕಥನಂ ತತ್ ಪ್ರಬೋಧಿ ತ ಶಾಸ್ತ್ರ ವಾಸನ ಅಂತ ಕರೀತಾ. ಎಲ್ಲ ವಾಸನ ತೀರಿದ ನಂತರವೂ ಕೂಡ ಈ ಶಾಸ್ತ್ರ ವಾಸನ ಹಾಗೆ ಉಳಿತದೆ. ಅದನ್ನೂ ಯಾವನು ಕಳ್ಕೊಂಡಾನೋ ಅವ ಅದನ್ನು ದಾಟಿದ ಅಂತ. ಏತತ್ರಯಂ ದುರ್ಲಭಂ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಕ್ಷುತ್ವಂ ಮಹಾಪುರುಷ ಸಂಶಯ ಲಬ್ಧ್ವಾ ಕಥಂ ಚಿನ್ನರ ಜನ್ಮ ದುರ್ಲಭಂ. ತತ್ರಾಪಿ ಪುಂಸ್ತ್ವಂ ಶ್ರುತಿ ಪಾರದರ್ಶನಂ. ಯಸ್ತ್ವಾತ್ಮಮುಕ್ತೈ ನಯತೇತ ಮೂಢಧೀಃ. ಸಯ್ಯಾತ್ಮಃ ಸ್ವಂ ವಿನಿಹಂತ್ಯ ಸದ್ಗ್ರಹಃ. ಲಬ್ಧ್ವಾ ಕಥಂ ಚಿನ್ನರ ಜನ್ಮ ದುರ್ಲಭಂ. ತತ್ರಾಪಿ ಪುಂಸ್ತ್ವಂ ಶ್ರುತಿ ಪಾರದರ್ಶನಂ. ಯಸ್ವಾತ್ಮಮುಕ್ತೈನ ಯತೇತ ಮೂಢಧೀಃ. ಸಹ್ಯಾತ್ಮಃ ಸ್ವಂ ವಿನಿಹಂತ್ಯ ಸದ್ಗ್ರಹಃ. ಇಂತಹ ದುಸ್ತರವಾದ ಕಷ್ಟದಿಂದ ಲಭ್ಯವಾಗಬೇಕಾದ ನರಜನ್ಮ, ದುರ್ಲಭಂ ನರಜನ್ಮ ಕಥಂಚಿತ ಲಬ್ಧ್ವಾ, ಅದಾವುದೋ ಸುಕೃತದಿಂದಲೋ ಅದಾವುದೋ ಪುಣ್ಯಗಳ ರಾಶಿಯಿಂದಲೋ ಒಂದು ಈ ಸುಂದರವಾದ ಮತ್ತು ಅತ್ಯುತ್ತಮವಾದ ಉನ್ನತವಾದ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠ ಎನಿಸಿಕೊಂಡಂತಹ ಮನುಷ್ಯ ಜನ್ಮವು ಪ್ರಾಪ್ತವಾದಾಗ್ಯೂ ಪ್ಲಸ್ ಇಲ್ಲ ಈಗ ಅಲ್ಲ ಮತ್ತೆ ಪ್ಲಸ್ ಮಾಡಬೇಕು. ಆದಾಗ್ಯೂ ಕೂಡ ಮತ್ತೇನು ಪುಂಸ್ತ್ವಂ ಪುರುಷಾರ್ಥವನ್ನ ಹೊಂದಿದಾಗ್ಯೂ ಕೂಡ ಪುರುಷಾರ್ಥ ಸ್ವಾತಂತ್ರ್ಯತೆಯನ್ನ ಹೊಂದಿದಾಗ್ಯೂ ಕೂಡ ಮತ್ತು ಮತ್ತೊಂದು ಹಾಕ್ಬೇಕಲ್ಲೇ ಶ್ರುತಿ ಪಾರದರ್ಶನಂ. ಇಷ್ಟಕ್ಕೆ ನಿಂದಿರಲಿಲ್ಲ, ಅವನಿಗೇನು ಸಿಕ್ತು ವೇದಗಳು ಸಿಕ್ಕು, ಪ್ರಮಾಣಗಳು ಸಿಕ್ಕು, ಇವುಗಳ ಅಧ್ಯಯನವೂ ಸಿಕ್ಕಿತು ಅವನಿಗೆ. ಆದರೂ ಕೂಡ ಅವನು ಮುಕ್ತಿಗೆ ಪ್ರಯತ್ನ ಮಾಡಲಿಲ್ಲ ಅಂತ ಅವ್ರಿಗೆ ಎಂತ ಯೂಸ್ಲೆಸ್ ಜನ್ಮ ಅದು. ಮೂಢಧೀಹಿ ನ ಯತೇತ್, ಅವನು ಪ್ರಯತ್ನಿಸಿ ಸ್ವಾಮಿ ಇದೆ ಹೆಂಗ್ ಸಾಧ್ಯ ಸಾಧ್ಯದ ಈ ಯೂನಿವರ್ಸಿಟಿ ಒಳಗೆ ವೇದಾಂತ ಅನ್ನೋ ಒಂದು ಸಬ್ಜೆಕ್ಟ್ ಅದ ರೀ, ಅವ್ರು ಎಂ ಫಿಲ್ ಅಂತ ಮಾಡ್ತಾರೆ, ಮಾಸ್ಟರ್ಸ್ ಇನ್ ಫಿಲಾಸಫಿ ಅಂತಂದು ಅದು ವೇದಾಂತ ತಗೋತಾರೆ. ಆಮೇಲೆ ಪಿ ಎಚ್ ಡಿ ಬರ್ಕೋತಾರೆ, ಎಂ ಎ ಪಿ ಎಚ್ ಡಿ. ಎಂ ಎ ಪಿ ಎಚ್ ಡಿ ಆಗಿರ್ತದೆ ಅಥವಾ ಮುಂದಿನ ದಿನ ಹೇಳಿಕ್ ಹೋಗೋದಿಲ್ಲ. ಥಿಂಕ್ ಅಬೌಟ್ ಇಟ್, ಥಿಂಕ್ ಅಬೌಟ್ ಇಟ್. ನೀನೊಬ್ಬ ಕೃತಕೃತ್ಯ ಸನ್ಯಾಸಿ, ನಿನಗಾಗಬೇಕಾಗಿತ್ತಲ್ಲೇ ಮಗನ ಇದೆಲ್ಲ, ಎಲ್ಲ ಬಿಟ್ಟು ಬಂದ ಸನ್ಯಾಸಿ ನೀನು, ನಿನಗಾಗಬೇಕಾಗಿದೆಯಲ್ಲ. ಇಷ್ಟೆಲ್ಲ ಸಂಗ್ರಹ ಮಾಡಿ, ಇಷ್ಟೆಲ್ಲ ಓದಿ, ಉಪನಿಷತ್ತುಗಳನ್ನು ಓದಿ ಎಲ್ಲ ಮಾಡಿಯೂ ಕೂಡ ಕೊನೆಗೇನು ಅಂತಂದ್ರೆ ನಮಗೆಲ್ಲ ಗೊತ್ತದೆ ಅವ ಗೊತ್ತದ ಅಂತ ಏನು ಹೇಳ್ತಾನ, ಅದು ಇನ್ಫಾರ್ಮೇಶನ್, ಏನು ಆತ್ಮಜ್ಞಾನ, ಇನ್ಫಾರ್ಮೇಶನ್. ಈಗ ಕಂಠಪಾಠ ಹೇಳ್ತಾನೆ ಬೇಕಾದ್ರೆ 700 ಶ್ಲೋಕ ಭಗವದ್ಗೀತ ಎಲ್ಲ ಉಪನಿಷತ್ತುಗಳನ್ನು ಕಂಠಪಾಠ ಹೇಳ್ತಾನೆ. ಸೋವಾ ತತಃಕಿಂ ತತಃಕಿಂ ತತಃಕಿಂ ಗುರೋರಂಗ್ರಿ ಪತ್ನಿ ಮನಶ್ಚೇತನ ಲಗ್ನಂ ತತಃಕಿಂ ತತಃಕಿಂ ಸೋವಾ. ಏನಾಗ್ಬೇಕಾಗಿದೆ ಅದಕ್ಕೆ ಭಗವತ್ಪಾದಾಚಾರ್ಯರು ಎರಡು ಭಾಗವನ್ನು ಬಹಳ ಸುಂದರವಾಗಿ ತಿಳಿಸ್ತಾರೆ. ಒಂದು ಭಾಗದಲ್ಲಿ ಅವ್ರು ಹೇಳ್ತಾರೆ ಪರೋಕ್ಷ ಜ್ಞಾನ, ಇನ್ನೊಂದು ಭಾಗದಲ್ಲಿ ಹೇಳ್ತಾರೆ ಅಪರೋಕ್ಷ ಜ್ಞಾನ. ಭಗವಾನ್ ಅಸ್ತಿ ಇತಿ ಬುದ್ಧಿ ಪರೋಕ್ಷ ಜ್ಞಾನ, ಅಸ್ಮಿ ಇತಿ ಬುದ್ಧಿ ಅಪರೋಕ್ಷ ಜ್ಞಾನ. ಅಸ್ತಿ ಹೋಗಿ ಅಸ್ಮಿ ಆಗ್ಬೇಕು, ಉಳಿದದ್ದೇನಾದ್ರು ನೆನಪಿಡು ಬೇಡದ್ ಬಿಡ. ನಿನಗೆ 7 ಶ್ಲೋಕ ನೆನಪವನೋ ಇಲ್ಲೋ, ನಿನಗೆ ಭಾಷೆ ನೆನಪದನೋ ಇಲ್ಲೋ, ನಿನಗೆ ಪತ್ರ ಪಾಣಿನಿ ವ್ಯಾಕರಣ ನೆನಪದನೋ ಇಲ್ಲೋ, ಇಸ್ ಆಲ್ ಇಮ್ಮಟೀರಿಯಲ್. ಅಸ್ಥಿ ಹೋಗಿ ಅಸ್ಮಿ ಆಗಿದೆ ಸ್ವಾಮಿ, ಇದೇನು ಸ್ವಾಮಿ ಅಸ್ಥಿ ಅಸ್ಮಿ ಅಸ್ಮಿ ಅಸ್ಥಿ ಏನಿದೆ ಭಾರಿ ಸುಂದರ ಇದೆ, ಇದಕ್ಕೆ ಅಸ್ಥಿ ಅಂತಾರೆ. ಅದು ನಾನ ಅದಕ್ಕೆ ಅಸ್ಮಿ ಅಂತ. ಆತ್ಮ ಅಸ್ಥಿ ಇದು ಪರೋಕ್ಷ ಜ್ಞಾನ, ಆತ್ಮ ಅಸ್ಮಿ ಇದು ಅಪರೋಕ್ಷ ಜ್ಞಾನ. ಇಷ್ಟಾದ ನೋಡ್ರಿ, ನಾವು ಮೊದಲನೇ ಉಪನಿಷತ್ ಕೇಳಬೇಕಾದ ಕೂತಿದ್ವಲ್ಲ, ಅವಾಗ ಹೆಂಗ್ ಕೂತಿದ್ವಿ ಅಂತಂದ್ರೆ ನೆನಪಿಸ್ಕೊಡಿ, ನಿಮ್ ನಿಮ್ ಜೀವನದೋಗೆಲ್ಲ ಅನುಭವದ, ನೀವು ಹೆಂಗಿಲ್ಲ ಎಂದು ಪ್ರವೇಶ ಆದ್ರಿ ಅಂತೀವಿ. ಘಂಟಾಘೋಷವಾಗಿ ಕೇಳ್ರಿ, ಹುಬ್ಬಳ್ಳಿಯೊಳಗೆ ಸುಪುರಾತನ ಕಾಲದವ್ರು ಯಾರಿದ್ದಾರೆ, ಬಳ್ಳಾರಿಯೊಳಗೆ ಯಾರಿದ್ದಾರೆ, ಅರಸೀಕೆರೆಯೊಳಗೆ ಯಾರು, ಇವ್ರಿಗೆಲ್ಲರಿಗೂ ಕೂಡ ನಿಮ್ ಹಿಂದಿನ ಅನುಭವ ಹೇಳ್ರಿ ಅಂದ್ರೆ ಮೊಟ್ಟ ಮೊದಲು ಹೇಳ್ತಾರೆ ನಮಗ್ ಗಾಂಧ ಗೊತ್ತಿದ್ದಿಲ್ಲ, ಇಲ್ಲಿ ಬಂದ ಮೇಲೆ ನಮಗ್ ಗೊತ್ತಾಯ್ತು ಉಪನಿಷತ್ತು ಭಗವದ್ಗೀತ ಅನ್ನುವ ಅವುಗಳನ್ನು ನಾವು ಓದಬಹುದು ಅಭ್ಯಾಸ ಮಾಡುವ, ಇದು ನಮಗೇನು ಗೊತ್ತಿತ್ತು. ಆ ಮೊಟ್ಟ ಮೊದಲನೇ ಅನುಭವ ನಿಮ್ಮದು ತಂದುಕೊಡ್ರಿ, ಅಲ್ಲಿ ನೋಡ್ರಿ ಅವಾಗ ಹೆಂಗ್ ಬಂದು ಕೂತ್ಕೊಂಡಿದ್ರಿ ಅಂತಂದ್ರೆ ಸ್ವಾಮಿ ಅದೇನೋ ಹೇಳ್ತಾರ, ಅದೇನೋ ಹೇಳ್ತಾರ, ಅದು ನಮ್ಮವ್ರ ನಮ್ಮ ಭಾಷಾದಾಗ ಹೇಳ್ತಾರೆ, ಉತ್ತರ ಕರ್ನಾಟಕ ಭಾಷಾದೊಳಗೆ ಅಂತ ಅಭಿಮಾನದ ಬಂದು ಕೂತ್ಕೊಂಡ್ರು. ಬೆಂಗಳೂರಿನ ಬಂದು ಕೂತ್ಕೊಂಡ್ರು, ಹೆಂಗ್ ಕೂತ್ಕೊಂಡ್ರು ಅಂತಂದ್ರೆ ಅವ್ರನ್ನ ನಮೋನಿ, ಉತ್ತರ ಧಾರವಾಡ ಭಾಷೆ ಮಾತಾಡ್ತಾರ ಸ್ವಾಮೀಜಿ, ಬಹಳ ಚಂದ ಮಾತಾಡ್ತಾರೆ. ಇವರು ನಮ್ಮವ್ರ ಅಂತ ಬಂದು ಕೂತ್ಕೊಂಡ್ರು, ಅವರು ಧಾರವಾಡ ಭಾಷೆ ಮಾತಾಡ್ತಾರೆ ಅಂತ ಬಂದು ಕೂತ್ಕೊಂಡ್ರು. ಇಬ್ಬರಿಗೂ ಗೊತ್ತಿಲ್ಲ ಆತ್ಮಜ್ಞಾನ ಅಂದ್ರೆ ಏನು ಅಂತ ಹೇಳಿ. ಐ ವೆರಿ ವೆರಿ ವೆರಿ ವೆರಿ ಹ್ಯಾಪಿ ಟು ಟೆಲ್ ಯು ದಿಸ್, ಬಹಳ ಸಂತೋಷದಿಂದ ಮಾತಾಡ್ತಾ ಇದ್ದೀನಿ. ಯಾರಿಗೇನು ವೇದಾಂತದ ಗಂಧ ಗೊತ್ತಿದ್ದಿಲ್ಲ, ಇವರು ತಲೆಯಾದ ಚುಚ್ಚಿದ್ದು ತೂರಿದ್ದು ಎಲ್ಲ ಕಟ್ಟದ ತಿಳಿಸ್ತಿದ್ದೆ. ಅವಾಗೇನ ಮೊದಲನೇ ಅನುಭವ ನೀವು ನೆನಪಾಗ್ಕೊಡ್ರಿ, ಅವಾಗ ಹಿಂಗ ಇತ್ತು ನಿಮ್ಮ ಅನುಭವ ಏನಂತಂದ್ರೆ ಆತ್ಮ ಇದ್ದಾನೆ, ಅವ ಸಚ್ಚಿದಾನಂದ ಆತ್ಮ. ಎರಡನೇ ಉಪನಿಷತ್ ಅವ ಸಚ್ಚಿದಾನಂದ ಆತ್ಮ, ಎರಡನೇ ಅಧ್ಯಾಯ ಗೀತ ಆತ್ಮ ಸಚ್ಚಿದಾನಂದ, 18 ಅಧ್ಯಾಯ ವಾ ಆತ್ಮ ಸಚ್ಚಿದಾನಂದ ಎಲ್ಲ ಕಡಿಮೆ ಇದ್ದಾನೆ. ಇದು ಮ್ಯಾಕ್ಸಿಮಮ್ ಇದೆ. ಈಗ 30 ವರ್ಷದ ನಂತರವೂ ಕೂಡ ಇನ್ನೂ ಹಾಗೆ ಮುಂದುವರೆದದ್ದೇ ಆದರೆ ಏನ್ ಅರ್ಥ ವೇದಾಂತ? ಮತ್ತೆ ವೇದಾಂತ ಅರ್ಥ ಎಲ್ಲದ? ಅದ ಅಸ್ಥಿ ಹೋಗಿ ಏನಾಗ್ಬೇಕದು? ಅದು ಯಾವಾಗ ಆಗ್ತದ ಅಂತ ಹೇಳ್ತೇನೆ ಕೇಳ್ರಿ. ಅದು ಯಾವಾಗ ಆಗ್ತದ ಅಂತಂದ್ರೆ ನೀ ಅಸ್ಮಿ ಅಂತ ಕೂತ್ಕೊಂಡ ಕೇಳ್ಬೇಕು. ಆತ್ಮ ಅನ್ನೋದೊಂದು ಇದೆ ಅಂತ ಕೂತ್ಕೊಂಡು ಕೇಳಬಾರ್ದು, ಡೇ ಒಂದಿಂದ ಯಾವಾಗ ಇಲ್ಲಿ ಬಂದು ಉಪನ್ಯಾಸಕ್ಕೆ ಕೂರ್ತೀಯೋ, ಡೇ ಒಂದಿಂದ ಉಪನಿಷತ್ ವಾಕ್ಯವನ್ನು ಯಾವಾಗ ಕರಿತೀಯೋ, ಡೇ ಒಂದಿಂದ ಯಾವಾಗ ಗುರುಗಳಿಂದ ಉಪದೇಶವನ್ನು ಕೇಳಿಸ್ಕೋತೀಯೋ, ಆವಾಗೆಲ್ಲ ನಾನು ಆತ್ಮ, ನಾನು ಬ್ರಹ್ಮ, ನಾನು ಆತ್ಮ, ನಾನು ಬ್ರಹ್ಮ, ನನಗೆ ಗೊತ್ತಿಲ್ಲ ಇವ್ರು ತಿಳಿಸಿ ಹೇಳ್ತಾರೆ. ಅದು ನಾನ ಆದ್ರೆ ನನಗೆ ಅದು ಗೊತ್ತಿಲ್ಲ ಇವ್ರು ತಿಳಿಸಿ ಹೇಳ್ತಾರೆ. ಎಕ್ಸಾಕ್ಟ್ಲಿ ಅರ್ಜುನ ಮಾಡಿದ್ದ ಅದ. ಅವನಿಗೆ ಕೃಷ್ಣನಲ್ಲಿ ಯಾವ ಸಂಶಯ ಬರಲಿಲ್ಲ, ಸಂದೇಹ ಬರಲಿಲ್ಲ, ಅವನದ್ರ ಬಗ್ಗೆ ಏನು ಅಂದ್ಕೊಳ್ಳೂ ಇಲ್ಲ. ಆದರೂ ಅವನು ಹೇಳಿದ್ದೆಲ್ಲವನ್ನು ಕೇಳ್ತಾ ಇದ್ದ. ಸದ್ಗುರುಗಳು ಸಿಕ್ಕು, ಉಪದೇಶವು ಪ್ರಾಪ್ತವಾಗಿಯೂ ನ ಯಥೇತ ಅವನು ಪ್ರಯತ್ನಿಸೋದಿಲ್ಲ. ಮೂಢತೀಹಿ ಬುದ್ಧು ಮೂರ್ಖನಿದ್ದಾನೆ ಅವನು, ತನ್ನನ್ನು ತಾನೇ ನಾಶ ಮಾಡಿಕೊಂಡಂತೆ, ತನ್ನ ನಾಶವನ್ನು ತಾನೇ ಮಾಡಿಕೊಂಡಂತೆ. ಹಾಗಾಗಬಾರದು ಅಂಥೇಳಿ ಈ ಮೂರನೇ ಶ್ಲೋಕದಲ್ಲಿ ಭಗವದ್ಭಾರಾಜ ಅದು ವಾರ್ನಿಂಗ್ ಕೊಟ್ಟು ಮುಂದೆ ಶ್ಲೋಕವನ್ನು ಮುಂದುವರಿಸ್ತಾ ಇದ್ದಾರೆ. ನಾನು ಬರ್ತೇನೆ ನಾಳೆ ದಿವಸ ಮತ್ತದನ್ನು ನೋಡಿ. ನೀವು ಕರೆಕ್ಟ್ ಟೈಮಿಗೆ ಬರಬೇಕು, ಇವತ್ತು ಬಂದಂಗೆ ಬರಬಾರ್ದು, ಟೈಮ್ ವೇಸ್ಟ್ ಆಗ್ತದೆ ನನಗೆ. ನೀವು ಬರೋಕ್ಕಿಂತ 5 ನಿಮಿಷ ಮುಂಚೆನೇ ಬಂದು, ಅರ್ಥಾತ್ ನಾ ಬಂದು 5 ನಿಮಿಷ ಮೇಲೆ ನೀವು ಬಂದಿರಲ್ಲ. ಹಿಂಗಾಗಿ ನಾ ಶುರು ಆಗ್ಬೇಕಾದ್ರೆ 10:40 ಶುರು ಮಾಡು, 11:00 ಮುಗಿಸ್ಬೇಕಾದ್ರೆ ಮುಗಿಸ್ಬೇಕು, ನಾ ಹೋಗ್ಬೇಕಂದ್ರೆ ಹೋಗ್ಬೇಕು. ಅಲ್ಲಿ ಮನೋರ್ ಜಗ್ತಿರ್ತಾನ, ಇವ್ರ ಜಗ್ತಿರ್ತಾರೆ, ಹೇಳ್ಬೇಕು ಪಾಪ ಅವರಿಗೆಲ್ಲ. ಓಂ ತತ್ಸತ್, ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕಿ.